ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕಿಸಾನ್ ವಾಣಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ, ಸಾವಯವ ಕೃಷಿ ಪ್ರಾಮುಖ್ಯತೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರವೆ ಹೋಬಳಿ ಅರಳಿಕಟ್ಟೆ ಗ್ರಾಮದ ಸದಾಶಿವಪ್ಪ ಹಾಗೂ ಅವರ ಮಗ ಸಂಜೀವ್ ಕುಮಾರ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆರಂಭದಲ್ಲಿ ಕೇಳಿ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕ್ಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಹಾಕಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದು ಹಾಕಿ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಮ್ಮ ಬೆಳೆಗಳನ್ನು ಬಲಪಡಿಸಲು ಬೇಕಾಗಿರುವ ಪೊಟಾಷ್ ಈಗ ಸಾವಯವ ರೂಪದಲ್ಲಿ NFL ರವರಿಂದ ಕಿಸಾನ್ ಕೇಲಶ್ ಮೂಲಕ. ಇದು 14.5% ಪೊಟ್ಯಾಷ್ ಅನ್ನು ಹೊಂದಿದ್ದು ಮಣ್ಣಿನಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಹಾಗೂ ನೀರಿನ ಅವಶ್ಯಕತೆಗಳನ್ನು ಕಡಿಮೆ ಮಾಡುತ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಖಚಿತಪಡಿಸುತ್ತದೆ. ಸುಸ್ಥಿರ ಕೃಷಿಗಾಗಿ ತಯಾರಿಸಲ್ಪಟ್ಟಿದೆ. ಅಧಿಕ ಇಳುವರಿ, ದೊಡ್ಡ ಮತ್ತು ಆರೋಗ್ಯಕರ ಹಣ್ಣುಗಳು, ಕೀಟಗಳು ಮತ್ತು ರೋಗಗಳಿಂದ ರಕ್ಷಣೆ. ಹತ್ತಿ, ಮೆಕ್ಕೆಜೋಳ ಮತ್ತು ಮೆಣಸು ಮುಂತಾದ ಬೆಳೆಗಳಲ್ಲದೆ ಬಾಳೆ, ಮಾವು ಮತ್ತು ಕಿತ್ತಳೆಗಳಂತಹ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿದೆ. ಬಳಸುವ ಪ್ರಮಾಣ ಎಕರೆಗೆ 100 kg ಕಿಸಾನ್ ಕೇಲಶ್ ಈಗ ನಿಮ್ಮ ಹತ್ತಿರದ ಅಂಗಡಿಯಲ್ಲಿ ಲಭ್ಯ. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ಸದಾಶಿವಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ಸಂಜೀವ್ ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸದಾಶಿವಪ್ಪನವರೇ, ನಿಮ್ಮ ಹುಟ್ಟೂರು ಯಾವುದು? ಅರಳಿಕಟ್ಟೆ. ಅದೆಲ್ಲಿ ಬರುತ್ತೆ? ಚಾಮರಾಜನಗರ ತಾಲೂಕು ಅರವೆ ಹೋಬಳಿ ಅರಳಿಕಟ್ಟೆ ಗ್ರಾಮ. ನಿಮ್ಮ ತಾತ, ಮುತ್ತಾತ, ತಂದೆ ಎಲ್ಲ ಅದೇ ಊರ್ನವ್ರು? ಎಲ್ಲ ಅದೇ ಊರ್ನವ್ರು. ನಿಮ್ಮ ತಂದೆ ಬಗ್ಗೆ ಹೇಳಿ. ನಮ್ಮ ತಂದೆ ವ್ಯವಸಾಯಲೆ. ಏನು ಹೆಸರು? ಮಾದಪ್ಪ ಅಂತ. ಎಷ್ಟು ಜಮೀನಿತ್ತು? ನಮಗೆ 1-4 ಎಕರೆ ಜಮೀನಿತ್ತು, ಮಾಡ್ತಾ ಇದ್ದು. ನಮ್ಮ ತಂದೆಯವರು ಒಟ್ಟಿಗೆ ನಮ್ಗೆ 13 ಎಕರೆ ಜಮೀನಿತ್ತು ತಂದೆಯವರಿದ್ದಾಗ. ನಾವು ಅಣ್ಣ ತಮ್ಮಿದ್ರು 3 ಜನ, 3 ಜನದಲ್ಲಿ ಡಿವೈಡ್ ಮಾಡಿದ್ರು. ನಮಗೆ 6 ಎಕರೆ ಸಿಕ್ತು. 6 ಎಕರೆಗೆ ಬಂದ್ಮೇಲೆ ನಾವು 3 ಎಕರೆಯಲ್ಲಿ ಸಾವಯವ ಮಾಡ್ತಾಮಿ. 6 ಎಕರೆಗೂ ಯಾಕೆ ಮಾಡಲ್ಲ? 6 ಎಕರೆಗೆ ಅಂದರೆ ಅವ್ರಿಗೆ ಬೇಗ ಬೇಗ ಕೊಟ್ಬಿಟ್ಟು ಅಲ್ಲ, ತಮ್ಮಿಂದ್ರಿಗೆ ಭಾಗ ಆಗ್ಬಿಟ್ರು. ಭಾಗ ಆದಾಗ ಏನಾಯ್ತು, ಅವ್ರು ಮಾಡಾಕಿರಿ, ನಾವು ಸಾವಯವದಲ್ಲಿ ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನ ಪಟ್ಟು ನಮ್ಮ ಹುಡುಗ ಎಲ್ಲ ಮಾಡಿ ಮಾಡ್ತಾವನು. ಅದ್ಯಾಕೆ ಸಾವಯವ ಮಾಡಬೇಕು ಅನ್ನಿಸ್ತು ತಮ್ಗೆ? ಆರೋಗ್ಯಕ್ಕೋಸ್ಕರ. ಆರೋಗ್ಯಕ್ಕೆ? ನಿಮ್ಗೆ ಆರೋಗ್ಯ ಸರಿ ಇರಲಿಲ್ವೇ? ಸರಿ ಇರಲಿಲ್ಲ ಅಂತಿಲ್ಲ, ಚೆನ್ನಾಗೇ ಇತ್ತು. ಈಗ ಬತ್ತ ಕೆಮಿಕಲ್ ಜಾಸ್ತಿ ಆಯಿತು ಅಂತ ಎಲ್ಲ ನಿಮ್ಮಂಥವರೆಲ್ಲ ಹೇಳ್ತಾ ಇದ್ದಾರಲ್ಲ, ಕೆಮಿಕಲ್ ಹಾಕಿದ್ರೆ ಆರೋಗ್ಯ ಕೆಡುತ್ತಾ ಅಂತ, ಅದು ಸ್ವಲ್ಪ ನಮ್ಗೆ ತಲೆಗೆ ಬಂತು. ಆವಾಗ ನಾವು ಸಾವಯವಕ್ಕೆ ಹೊರಟೋಕೋ ಅಂದ್ಬಿಟ್ಟು ಈ ಕಡೆಗೆ ಬಂದ್ಬಿಟ್ಟು. ನಿಮಗೂ ಅನ್ನಿಸ್ತಾ? ನಮಗೂ ಅನ್ನಿಸ್ತದಕ್ಕೆ ನಾವು ಮಾಡ್ತಾರೆ ಅದು ಅಲ್ವೇ. ಈಗ ಏನೇನು ಬೆಳೆ ಬೆಳಿತೀರಿ? ನಮ್ಮದು ಅಂದರೆ ಬೆಳೆ ಭಾಳ ಅಂದರೆ ತೆಂಗು ಹಾಕ್ಬಿಟ್ಟಿದ್ದೀವಿ. ತೆಂಗಿರೋದ್ರಿಂದ ನಾವು ಬೇರೆ ಫಸಲು ಏನು ಬೆಳೆಯೋಕ್ಕಾಗಲ್ಲ. ನಮಗೆ ಅಲ್ಪ ಸ್ವಲ್ಪ ಸ್ವಲ್ಪ ತರಕಾರಿ ಇಂಥವು ಬೆಳ್ಕತ್ವಿ ಮನೆಗೆ. ತರಕಾರಿ ಬೀನ್ಸು, ಕ್ಯಾರೆಟು, ಬೀಟ್ರೂಟು ನಮ್ಮ ಮನೆಗೆ ಆಗ ಅಂತದ್ದು ಇಷ್ಟೇ. ಸೊಪ್ಪು ಇಂಥವು ನಮ್ಮ ಮನೆಗೆ ಆಗ ಅಷ್ಟನ್ನ ಬೆಳ್ಕತ್ವಿ. ಮಾರಾಟ ನೀರು ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದರೆ ಬೋರ್ವೆಲ್ ಬೋರ್ವೆಲ್ ಎಷ್ಟು ವರ್ಷ ಆಯ್ತು ಕೊರೆಸಿ? ಅದೊಂದು 20 ವರ್ಷ ಆಗಿದೆ. ನೀರು ಬರ್ತಾ ಇದೆ? ಹಾಂ, ನೀರು ಬರ್ತಾ ಇದೆ. ನಿನ್ನ ಮಧ್ಯೆ ನಿಂತೋಗಿತ್ತು, ನಿಂತೋಗಿ ಕೆರೆಗಳಿಗೆಲ್ಲ ನೀರು ಬಿಟ್ರಲ್ಲ, ಆವಾಗ ರಜೆ ಆಯಿತು. ಹಂಗೆ ಹೇಳಿ ಮತ್ತೆ, ಕೆರೆಗೆಲ್ಲ ನೀರು ತುಂಬಿಸಿದಾಗ ನೀರು ರಜೆ ಆಯಿತು. ನಿಂತೋಗಿ ಬರಡಾಗ್ಬಿಟ್ಟಿದ್ದು ನಾವು, ಎಲ್ಲ ನೀರಿಲ್ದೇನೆ ಬರಡಾಗ್ಬಿಟ್ಟಿದ್ದು. ಆಮೇಲೆ ಈಚೀಚೆಗೆ ಸ್ವಲ್ಪ ಕೆರೆಗಳಿಗೆ ನೀರು ಬಂದಾಗ ಎಲ್ಲ ರಜೆ ಆಯಿತು. ನೀರು ನಿಂತೋಗ್ಬಿಟ್ಟು ಬರಡಾದಾಗ ಏನು ಮಾಡ್ತಾ ಇದ್ರಿ ನೀವು? ಕೃಷಿ, ಒಣ ಬೇಸಾಯ ಮಾಡ್ತಿದ್ದು. ಏನು? ಜೋಳ ಸಗಳು ಮೇಯಿಸ್ತಿದ್ವು. ಅಂದ್ರೆ ಬಿಡ್ಲಿಲ್ಲ, ಮಾಡ್ಕೊಂಡು ಮಾಡ್ಕೊಂಡು ಬಂದು ಹೆಂಗೆ ಜೀವ ಉಳಿಸ್ಕೊಂಡು, ಜೀವ ಉಳಿಸ್ಕೊಂಡಾಗ ಜೀವ ಇತ್ತಲ್ಲ, ತಿರ್ಗ ನೀರು ಬಂತು, ಬಂದಲ್ಲ ಪುನಃ ಶುರು ಮಾಡೋದು. ನೋಡಿ, ನೀರು ಎಷ್ಟು ಮುಖ್ಯ ಮತ್ತೆ ವ್ಯವಸಾಯಕ್ಕೆ. ಊಟ ಮುಖ್ಯ ಅಲ್ವಾ ಸರ್? ಅಲ್ವೇ. ನೋಡಿ ಮತ್ತೆ ಈಗ ಬೇರೆ ಇನ್ನೇನೇನು ಮಾಡಿಕೊಂಡಿದ್ರಿ? ಹಸ ಇದೆ, ಹಸ ಅದ ಸರ್. ಎಷ್ಟು? 2 ನಾಟಿ ಹಸ ಅದ, ಒಂದು ಜಸ್ಸಿ ಅದ ಮನೆ ಅಲ್ಗ. ನಾಟಿ ಕರುಗಳು, ಯಾಕಂದ್ರೆ ನಾವು ಸಾವಯವ ಮಾಡ್ತೀವಲ್ಲ, ಮೊದಲಿದ್ದಾವೆಲ್ಲವೇ ಅವನ್ನೆಲ್ಲ ಕೊಟ್ಬಿಟ್ಟು ಇವಾಗ ನಾಟಿ ಹಸು ಮಾಡ್ಕೊಂಡು ಮಾಡ್ತಾನೆ. ಆಯ್ತು. ಹೊಸ ಬಿಟ್ಟರೆ ಬೇರೆ ಇನ್ನೇನು ಇಲ್ವೇ? ಇಲ್ಲ ಸರ್, ಇನ್ನೇನು. ಎಮ್ಮೆ ಇಲ್ಲ ಸರ್. ಕೋಳಿ? ಕೋಳಿ ಅವೆಲ್ಲ ನಾವು ಮಡಗಿಲ್ಲ. ಮಡಗಿಲ್ಲ. ಮತ್ತೆ ಆಡು? ಆಡು ಅವೆಲ್ಲ ಇಲ್ಲ. ಇಲ್ಲ, ಮಾಡಬೇಕು, ಶೆಡ್ ಮಾಡಬೇಕು ಸರ್. ಅವೆಲ್ಲವೇ ಸ್ವಲ್ಪ ನಾವು ಬಡತನದಲ್ಲಿರೋದ್ರಿಂದ ಅವಕ್ಕೆಲ್ಲಕ್ಕೂ ಮಾರ್ಗ ಮಾಡ್ಕೋಬೇಕು. ಮಾಡ್ಕೊಂಡು ಆಮೇಲೆ ಇನ್ನೂ ಬಡತನವೇ ನಿಮಗೆ? ಬಡತನ ಅಂದರೆ ಎಲ್ಲಿ ಬರುತ್ತೆ ಸರ್ ವ್ಯವಸಾಯ ಮಾಡೋರಿಗೆ? ಮತ್ತೆ ಮಾಡಬೇಕು, ನಮಗೇನ ನಮಗೆ ಒಳ್ಳೆ ಫುಡ್ ಸಿಗುತ್ತೆ, ದುಡ್ಡು ಸಿಕ್ಕಲ್ಲ. ಒಳ್ಳೆ ಫುಡ್ ಸಿಗುತ್ತೆ ಅಲ್ಲ, ಯಾವ್ದು ಮುಖ್ಯ ಅಂತೀರಿ, ಫುಡ್ಡು ದುಡ್ಡು? ಅದು ನೀವೇ ಯೋಚನೆ ಮಾಡಿ ಇವಾಗ. ಅಲ್ಲ, ನನಗೆ ಗೊತ್ತಿಲ್ಲ, ನೀವು ಹೇಳಿ. ಇಲ್ಲ, ನಿಮಗೆ ಯಾವ್ದು ಮುಖ್ಯ ಅನ್ಸುತ್ತೆ? ನಾವೇನ ನಾವು ಬೆಳೆದದ್ದು ನಾವು ತಿನ್ಬೇಕು ಅಂತ ಮಾಡ್ತಾಮಿ. ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀವಿ ಸರ್. ನೆಮ್ಮದಿಯಾಗಿ? ನೆಮ್ಮದಿ ಸರ್. ಅಲ್ವಾ, ನಮ್ಮ ಜಮೀನಲ್ಲಿ ನಮ್ಗೆ ಹೋದ್ರೆ ಒಳ್ಳೆ ನೆಮ್ಮದಿ ಇದೆ. ಯಾರು ಇದಿಲ್ಲ, ಯಾರು ಬರಲ್ಲ, ಯಾರ ಮಾತು ಕೇಳಲ್ಲ, ನಾವು ನೆಮ್ಮದಿಯಾಗಿರ್ತೀವಿ ಸರ್. ನಿಮ್ಮ ಜಮೀನು ನೀವೇ ರಾಜ? ನಾವೇ ರಾಜ. ಅಲ್ವೇ, ರಾಣಿ ನಿಮ್ಮ ಮನೆಯವರು? ಏನು ಹೆಸರು ಮನೆಯವ್ರದ್ದು? ಶಿವಲಿಂಗಮ್ಮ ಅಂತ ಸರ್. ಹೌದಾ? ಚೆನ್ನಾಗಿ ಅವರು ಕಷ್ಟ? ಅವರು ಬಾಳ್ತಾರ ಸರ್, ಬರ್ತಾರ ಜಮೀನಿಗೆ. ಅಲ್ವೇ, ಅವನು ನಮ್ಮ ಕೈ ಜೋಡಿಸ್ತಾರೆ. ಅದೇನಿಲ್ಲ, ಸಂಸಾರ ರಥ ಇಲ್ಲ. ಈಗ ಅವ್ನು ಮಾಡ್ತಾನೆ, ನಮ್ಮಟ್ಟು ಅವನಿಗೂ ಬಿಡಲ್ಲ, ನಾವು ಕೈ ಜೋಡಿಸ್ತೀವಿ ಅಲ್ಲ. ಅಲ್ವೇ, ಎಲ್ಲ 3 ಜನ ಒಂದಾಗೇ ಇರಬೇಕು. ನೀವು ಹೇಳಪ್ಪ ಸಂಜೀವ್ ಕುಮಾರ್, ಹೇಗನ್ಸುತ್ತೆ ವ್ಯವಸಾಯ? ವ್ಯವಸಾಯ ಅನ್ನೋದಕ್ಕಿಂತ ಕೃಷಿ ಅನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ. ವ್ಯವಸಾಯ ಎಲ್ಲರೂ ಹೇಳ್ತಾರೆ, ಆದರೆ ಕೃಷಿನೇ ಬೇರೆ, ತುಂಬ ಖುಷಿ ಕೊಡುತ್ತೆ. ಏನು ವ್ಯತ್ಯಾಸ ವ್ಯವಸಾಯಕ್ಕೂ ಕೃಷಿಗೂ? ಕೃಷಿ ಅಂತಂದರೆ ನಮಗೆ ಆದಾಯನ ತಂದು ಕೊಡೋದು. ವ್ಯವಸಾಯ ಅಂತಂತಂದರೆ ಅದು ನಮ್ಮಿಂದನೇ ಜಾಸ್ತಿ ಕೇಳ್ತಿರುತ್ತೆ. ಆಯ್ತಪ್ಪ, ನನ್ನ ಉದಾಹರಣೆ, ನಾನು ಅಷ್ಟು ವಿದ್ಯಾವಂತ ಅಲ್ಲದೆ ಇರ್ಬೋದು. ಸಂತೋಷ. ಈಗ ಕೃಷಿ ನೀವು ಹೇಗೆ ಮಾಡ್ತೀರಿ ಹೇಳಿ ಅದು. ನಾವು ಕೃಷಿ ಅಂತಂದ್ರೆ ಗುಂಪು ಬಾಳೆ ಮಾಡಿದೀವಿ. ಗುಂಪು ಬಾಳೆ? ಹೌದು, 2 ಎಕರೆ ಗುಂಪು ಬಾಳೆ ಮಾಡಿದ್ವಿ. ಏನಾಗಂದ್ರೆ ಒಂಚೂರು ವಿವರವಾಗಿ ಹೇಳಿ. ಗುಂಪು ಬಾಳೆ ಅಂತಂದ್ರೆ ಸರ್, ನಮ್ದು ತೆಂಗಿದೆ, ಒಂದು 30 ವರ್ಷದ ತೆಂಗು, ಒಟ್ಟು 3 ಎಕರೆದಲ್ಲಿ. ಆ ತೆಂಗಿನ 15 ಅಡಿಗೆ ಬಾಳೆ ಹಾಕಿದ್ದೀವಿ. 30 ಅಡಿಯಿಂದ 30 ಅಡಿಗೆ ತೆಂಗಿದೆ. ಅದು 2 ಮಧ್ಯೆ 1 ಏಕಸಾಲು ಪೂರ್ವ ಪಶ್ಚಿಮಕ್ಕೆ 15 ಅಡಿಗೆ ನಾವು ಬಾಳೆ ನಾಟಿ ಮಾಡಿದ್ವಿ. ಅದರಲ್ಲಿ ಏನು ಮಾಡ್ತೀವಿ, ನಮಗೆ 1-4 ಮರಿಗಳನ್ನ ಬಿಟ್ಕೋತೀವಿ, ಇನ್ಮಿಕ್ಕಿದ್ದನ್ನ ಕಟ್ ಮಾಡ್ತೀವಿ. ನಿರಂತರ ಆದಾಯ ನಮಗೆ ಹೆಂಗೆ ಅಂತಂತಂದರೆ, ಈ ತಿಂಗಳು ಆದಾಯ ಬಂತು, ನೆಕ್ಸ್ಟ್ ತಿಂಗಳು ಆದಾಯ ಬರಲಿಲ್ಲ ಅನ್ನೋ ರೀತಿ ಇರಬಾರ್ದು. ಈಗ ನಮಗೆ ಬೇರೆಯವರು ಯಾವ ರೀತಿ ಸಂಬಳ ತಗೋತಾರೆ ಹೊರಗಡೆ ಹೋಗಿ ಅನ್ನೋ ಪ್ಲ್ಯಾನಿಂಗು, ಆ ಲೆಕ್ಕಾಚಾರದಲ್ಲಿ ನಾನು ಗುಂಪು ಬಾಳೆ ಮಾಡಿದೆ ಸರ್. ಅಲ್ಲ, ನಂಗೆ ಇನ್ನೂ ಪೂರ್ತಿ ಅರ್ಥ ಆಗಲಿಲ್ಲ, ಅದು ಹೆಂಗೆ ಮಾಡಿದ್ರಿ ನೀವು ಅಂತ ಇನ್ನೊಂದು ಸರಿ ಹೇಳಿ. ಕರೆಕ್ಟ್? ಹೌದಲ್ವಾ? ನಿಮ್ಗೆ 30 ಅಡಿಗೆ ತೆಂಗಿದೆ, ಹೌದು, ಮಧ್ಯದಲ್ಲಿ 1 ಸಾಲು ಬಾಳೆ ಹಾಕಿದೆ, ಹೌದು, ಅದನ್ನ 15 ಅಡಿಗೆ, ಹೌದು. ಮಾಮೂಲಿ ನಮ್ಗೆ ಯಾವ ರೀತಿ ಬಾಳೆ ನೀಡ್ತೀವಿ, ಸುಮ್ನೆ ಈಗ 1 ಎಕರೆಗೆ 1,000 ಬಾಳೆ ನೀಡ್ತಾರಲ್ಲ, ಅದೇ ರೀತಿ ಮೆಥಡ್ ಅಲ್ಲಿ ಸುಮ್ ಮಾಮೂಲಿ ನೆಟ್ಟಿದ್ದು. ಏನ್ ಗುಂಡಿ ಏನ್ ಮಾಡಿಲ್ಲ, ಗೊಬ್ಬರ ಏನು, ಸುಮ್ನೆ ನೇಗಿಲು ಸಾಲ ಹೊಡೆದ್ಬಿಟ್ಟು ನೆಟ್ಬಿಟ್ರ? ಹೌದು, ನೇಗಿಲು ಸಾಲೇ ಇಲ್ಲ, ಬರೀ ಸುಮ್ ಕೈಯಲ್ಲಿ ತೋಡ್ಬಿಟ್ಟು ನೆಟ್ಟಿದ್ದೆ. ಏನ್ ನೆಟ್ಟಿದ್ದಾವು? ಗಡ್ಡೆನ? ಹೌದು, ಗಡ್ಡೆ. ಯಾವ ತಳಿ ಹೇಳ್ಬೋದೆ? ಅದು ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆ ಎಲ್ಲಿಂದ ತಕೊಂಡ್ಬಂದ್ರಿ? ನಮ್ಮಲ್ಲೇ, ಲೋಕಲ್ಲೇ. ನಿಮ್ದೆ? ಹೌದು, ನಮ್ಗೆ ಹೊರಗಡೆ ಇರುತ್ತಲ್ಲ, ಅಲ್ಲಿ ಏನು ನಮ್ಮ ಪ್ರದೇಶದಲ್ಲಿ ಬೆಳೀತಿದ್ರು ಅದೇ ಲೋಕಲ್. ಎಷ್ಟು ಕಂದು ಹಾಕಿದ್ರಪ್ಪ ನೀವು? ನಾವು ಅವಾಗ ಅಂದರೆ ಟೋಟಲ್ ಲೆಕ್ಕ ಹಾಕಿಲ್ಲ, ಒಂದು ಆಲ್ಮೋಸ್ಟ್ ಒಂದು 250 ಒಂದು 300 ಗಿಡದ ಒಳಗಡೆ ಇರ್ಬೋದು ಅನಿಸ್ತದೆ. ಆಯಿತು. ಈಗ ನೀವು ಮಾಡುವಾಗಲೇ ಗುಂಪು ಬಾಳೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ ಮಾಡಿದ್ರ? ನಾವು ಮಾಡುವಾಗ ಗುಂಪು ಬಾಳೆ ಮಾಡಬೇಕು ಅನ್ನೋ ತೀರ್ಮಾನನೇ ಮಾಡಿದ್ದು. ಹೌದಾ? ಯಾಕೆ ತೀರ್ಮಾನ ಮಾಡಿದ್ದು ಅಂದರೆ ನಮಗೆ ಪದೇ ಪದೇ ಉಳಬೇಕು ಅನ್ನೋದು ಖರ್ಚು, ಮತ್ತು ಕಳೆ ತೆಗಿಬೇಕು, ಮತ್ತು ಬಾಳೆ ಕಟಿಂಗ್ ಆದಮೇಲೆ ಅದನ್ನು ಕಿತ್ತು ಬೇರೆ ಬೆಳೆ ಮಾಡಬೇಕು. ಇದಕ್ಕೂ ಅದಕ್ಕೂ 3 ವರ್ಷಕ್ಕೆ 2 ಬೆಳೆ ಬರೋದನ್ನು ನಾನು ಸ್ವಲ್ಪ ಯೋಚನೆ ಮಾಡಿದ್ದೆ. ಅದರಿಂದ ನಮಗೆ ಅಂದರೆ 3 ವರ್ಷಕ್ಕೆ 2 ಬೆಳೆ ತೆಗೆಯ ಬದಲು ಕಂಟಿನ್ಯೂಸ್ ಆಗಿದ್ರೆ ಜೀವನಕ್ಕೆ ತೊಂದರೆ ಆಗಲ್ಲ. ಅರ್ಥ ಆಯ್ತು. ಈಗ ತಾವು ಗಡ್ಡೆನ ನಾಟಿ ಮಾಡಿದ್ರಿ? ಹೌದು ಸರ್. ಆಮೇಲೆ ಅದಕ್ಕೆ ಏನು ಬೇಸಾಯ ಮಾಡಿದ್ರಿ? ಬೇಸಾಯ ಸ್ಟಾರ್ಟಿಂಗು ಡ್ರಮ್ಮಲ್ಲಿ ಜೀವಾಮೃತ ಮಾಡ್ತಿದ್ದು. ಮಾಮೂಲಿ ಒಂದು 5 ಡ್ರಮ್ ಇಟ್ಟು ಜೀವಾಮೃತ ಮಾಡಿ ಕಂಟಿನ್ಯೂಸಿ ಕೊಡ್ತಿದ್ದು ಸರ್. ನಮಗೆ ಜೀವಾಮೃತನ ಕೊಡೋದಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು. ಯಾಕೆ? ಸಾಲಲ್ಲ ಅದಕ್ಕೆ. 1 ವರ್ಷ ಜೀವಾಮೃತ ಕೊಟ್ಟು ಅದು ಸಾಲಲ್ಲ ಅಂತ ಅನ್ನಿಸ್ತು. ಅದೇ ಯಾಕೆ ಸಾಲಲ್ಲ ಅನ್ನಿಸ್ತು? ಗಿಡ ಡೆವಲಪ್ ಆಗ್ತಿರಲಿಲ್ಲ. ಹಂಗೆ ಗಿಡ ಈಗ ನಮಗೆ ನಾವು ದನ ಮೇಯಿಸ್ತೀವಿ ಅಂದಾಗ ಗ್ರೋತ್ ಆಗಲಿಲ್ಲ ಅಂದಾಗ ಅದರಲ್ಲಿ ಏನೋ ಕೊರತೆ ಇದೆ ಅಂತ ತಿಳ್ಕೊಬೇಕು. ಆವಾಗ ನಮಗೆ ಗಿಡ ಡೆವಲಪ್ ಆಗಿಲ್ಲ. ಆವಾಗ ಏನು ಮಾಡಿದ್ನು, ಒಂದು 10x10 ಒಂದು ಟಾರ್ಪಲ್ ಹಾಕಿ ಗುಂಡಿ ಮಾಡಿ ಹೆಚ್ಚು ಕಡಿಮೆ ಅದು ಒಂದು 3,000-4,000 ಲೀಟ್ರ್ನಷ್ಟು ಒಂದು ಗುಂಡಿ ಮಾಡಿ ಟಾರ್ಪಲ್ ಹಾಕಿ ಬಿಟ್ಟು ಪ್ರತಿದಿನ ಗಂಜಲ ಸೆಗಣಿ ಅಲ್ಲಿಗೆ ಸುರಿಯೋದು ಡೈಲಿ. ಅಲ್ಲಿಂದ ಏನು ಮಾಡೋದು, ನಮಗೆ ವಾರದಲ್ಲಿ 2 ದಿನ ಅದನ್ನು ಒಂದು ಗಿಡಕ್ಕೆ 10 ಲೀಟ್ರ್ನಂತೆ ಹುಯ್ಯೋದು. ಹಂಗೆ ಮಾಡಿದಾಗ ಚೆನ್ನಾಗಿ ಬಂತು ಇಳುವರಿ ನಮಗೆ. ಒಂದು ಸ್ಟಾರ್ಟಿಂಗ್ 10 kg ಮೇಲೇ ಸ್ಟಾರ್ಟ್ ಆಯಿತು. ಮತ್ತೆ 1st ವರ್ಷ ಹಂಗಾಯ್ತು. 2ನೇ ವರ್ಷಕ್ಕೆ ಚೆನ್ನಾಗಿ ಬಂತು. ಎಷ್ಟು ಸರಿ ಹಾಕ್ತಾ ಇದ್ರಿ ತಿಂಗಳಿಗೆ? ಒಂದು ಸರಿನಾ ಸರ್? ಮತ್ತು ಪ್ರತಿ ದಿವಸ? ಇಲ್ಲ ಪ್ರತಿ ದಿವಸ ಅಲ್ಲ, ವಾರದಲ್ಲಿ ಅಂತಂದ್ರೆ ಒಂದು ರೌಂಡ್ ಉಯ್ಕೊಂಡ್ ಬರ್ಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 20 ದಿವಸ ಆಗುತ್ತೆ. ಅಂದ್ರೆ ವಾರದಲ್ಲಿ 2 ದಿನ ಮಾತ್ರ ಉಯ್ತಿದ್ದು. ಅಂದ್ರೆ ಎಷ್ಟು ಗಿಡಕ್ಕಾಗತ್ತೆ, ಒಂದು ವಾರಕ್ಕೆ 1 ದಿನ ಸ್ಟಾರ್ಟ್ ಮಾಡಿದ್ರೆ 100 ಗಿಡಕ್ಕೆ ಉಯ್ಬೋದು. ಅದ್ರ ಮೇಲೆ ಆಗಲ್ವಲ್ಲ, ಯಾಕಂದ್ರೆ ಅಲ್ಲಿ ಖಾಲಿ ಆಗೋಗುತ್ತೆ. ಪುನಃ ಸ್ಟೋರ್ ಆಗ್ಬೇಕು ಅಂದ್ರೆ ಪುನಃ ಒಂದು 3 ದಿನ ಬೇಕು. ಪುನಃ 3 ದಿನಕ್ಕೆ ಒಂದ್ಸರಿ 100 ಗಿಡಕ್ಕೆ ಉಯ್ತಿದ್ದು. ಅದೇ ಥರ ನಾವು ಟರ್ನ್ ಮಾಡಿ 1 ವರ್ಷ ಹೋದು. ಮೊದಲನೇ ವರ್ಷ ಜೀವಾಮೃತ ಮಾಡಿದು, ಅಷ್ಟು ಇಳುವರಿ ಬರಲಿಲ್ಲ. 2ನೇ ವರ್ಷ ಜೀವಾಮೃತನೂ ಮಾಡಿದು, ಸ್ಲರಿನೂ ಮಾಡಿದು, ಅದು ಟರ್ಪಲ್ ಹಾಕಿರೋ ಗುಂಡಿಲಿ, ಬಟ್ ಟ್ರೈಕೋಡ್ರಮಾ ಸುಡೋಮನಸ್ ಏನೇ ಮಾಡಿದ್ರು ಅಲ್ಲಿಗೆ ಹಾಕೊಳ್ಳೋದು. ಸುಮ್ಮನೆ ಎಲ್ಲದಕ್ಕೂ ಕಂಟಿನ್ಯೂಸ್ ಉಯ್ತಾ ಬಂದು ಚೆನ್ನಾಗಿ ಬಂತು ಗಿಡ. ಪುನಃ ಏನಾಯಿತು, ಜಾಸ್ತಿ ಆಯಿತು ಗಿಡ. ನಮಗೆ ಒಂದಿದ್ದದ್ದು 4 ಆಯಿತು. ನೆಕ್ಸ್ಟ್ ವರ್ಷಕ್ಕೆ ನಾವು 10 ಲೀಟ್ರ್ ಸಾಲಲ್ಲ ಅಂತ ಮೈಂಡ್ ಸೆಟ್ ಬಂತು. ಅವಾಗೇನು ಮಾಡಿದ್ನು, ಒಂದು 15,000 ಲೀಟ್ರ್ ಹಿಡಿಯೋಂಥದ್ದು ಬೇರೆ ಟರ್ಪಲ್ ಹಾಕಿ ದೊಡ್ಡದಾಗಿ ಮಾಡಿದ್ವು. ಅವಾಗೇನು ಮಾಡಿದ್ನು, ಆಯಿಸೋದು. ನಾವೇನು ಮಾಡಿದ್ನು, ಹಿಂಗೆ ಗೇಟ್ ತಿರುಗಿಸ್ತಾರೆ ಸ್ಪ್ರಿಂಕ್ಲರ್ ಪೈಪಲ್ಲಿ ಜೋಡಿಸ್ಕೊಂಡು ಹೋಗಿ ಗೆಡ್ಡಕ್ಕೆ ಎಷ್ಟು ಬೇಕೋ ಅದು ಸುತ್ತಾಳ್ತಾ ನಿಂತ್ಕೊಳ್ಳುತ್ತಲ್ಲ, ಹರ್ಕಂಡು ಗಿರ್ಕಂಡೆಲ್ಲ ಆ ರೀತಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ನು. ಅವಾಗ ಇನ್ನೂ ಚೆನ್ನಾಗಿ ಬರೋಕೆ ಸ್ಟಾರ್ಟ್ ಆಯಿತು. ಈಗ ಗಡ್ಡೆ ಹಾಕಿದ್ರಲ್ಲಪ್ಪ ಸರ್, ಹಾಕಿದ ಮೇಲೆ ಅದರ ಬುಡದಲ್ಲಿ ಕಂದು ಬಿಡ್ತಾರಲ್ಲ, ಹೌದು, ಅದು ಯಾವಾಗ ಬಿಟ್ರಿ ಸರ್? ನಮಗೆ ಸ್ಟಾರ್ಟಿಂಗಿಂದನೇ ಬಿಟ್ಟಿವಿ. ಅಂದರೆ ಬಂದಿದ್ದೆಲ್ಲ ಬಿಟ್ಬಿಟ್ಟು? ಎಲ್ಲರೂ ಬಿಡಲಿಲ್ಲ, ಸ್ಟಾರ್ಟಿಂಗಿಂದ ಬಂತು. ಈಗ ಫಸ್ಟ್ ಒಂದು ಬರುತ್ತೆ, ಒಂದು ಬರ್ತಾ ಇರ್ಬೇಕಾದ್ರೆ ಪುನಃ ಆ ಕಡೆ ಈ ಕಡೆ ಬರ್ತಿರ್ತವೆ. ನಮಗೆ ಬೇಕಾಗಿರೋ ಅಷ್ಟು ಬಿಟ್ಕೊಂಡು ಬೇಡದೇ ಇರೋದನ್ನು ತೆಗೆದಾಕ್ಬಿಡ್ತಿದ್ನು. ಆಯಿತು. ನಿಮಗೆ ಬೇಕಾಗಿರೋದು ಎಷ್ಟು? ನಮಗೆ ಬೇಕಾಗಿರೋದು ಅಂದರೆ ಚೆನ್ನಾಗಿ ಬಂದಿರೋದು ಒಂದು 4. 4 ಸಾಕು? 4 ಅಂತಂದರೆ ಬ್ಯಾಚ್ ಬೈ ಬ್ಯಾಚು. ಅದನ್ನೇ ಒಂಚೂರು ಹೇಳಿ. ಒಂದು 2 ತಿಂಗಳು ಕಂದಿದ್ರೆ ಒಂದು 4 ತಿಂಗಳದು, ಒಂದು 6 ತಿಂಗಳದು, ಒಂದು 8 ತಿಂಗಳು ಗೊನೆ ಬರ್ತಾ ಇರೋದು, 9 ತಿಂಗಳದು ಒಂದು ಗೊನೆ, ಒಂದು ಬ್ಯಾಚ್ ಬೈ ಬ್ಯಾಚು. ಅಂದ್ರೆ 2 ತಿಂಗಳ ಅಂತರದ ಒಂದೊಂದು ಕಂದು ಬಿಟ್ಕೊಂಡು ಹೋಗೋದು ಆ ಲೆಕ್ಕನ? ಹೌದು ಹೌದು. ಓಹೋ. ಈಗ ಒಂದು ಗುಂಪಲ್ಲಿ ಎಷ್ಟು ಬಾಳೆ ಇದೆ ಹಂಗಾರೆ? ಒಂದು 4 ಇರ್ಬೋದು ಅಷ್ಟೇ. ಗೊನೆ ಇರುತ್ತೆ, 5 ಇರ್ಬೋದು, 6 ಇರ್ಬೋದು ಸರ್. ಬಟ್ ನಮ್ಗೆ ಏನಾಗಿದೆ ಅಂತಂದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಕುಂಠಿತ ಆಗುತ್ತೆ ಜಾಸ್ತಿ ಆದಾಗ, ಅದನ್ನೊಂದು ಕಟ್ ಮಾಡ್ತೀವಿ. ಈಗ ಕಟ್ ಮಾಡಿದ ಏನ್ ಮಾಡ್ತೀರಿ? ಅಲ್ಲೇ ಇಡ್ತೀವಿ ಸರ್. ಅಲ್ಲೇ? ಹೌದು. ಕಟ್ ಹೆಂಗ್ ಮಾಡ್ತೀರಿ? ನಾವು ಮಾಮೂಲಿ ಕುಡ್ಗಲಲ್ಲಿ ಕಟ್ ಮಾಡ್ತೀವಿ. ಕುಡ್ಲಲ್ಲೇ ಕುಯ್ಯೋದು? ಹೌದು. ಇನ್ನೇನು ಅಲ್ವಾ, ಈ ಗೊಬ್ಬರ ಬಿಟ್ರೆ, ನೀವೇನು ಸ್ಲರಿ ಮಾಡಿದಿರಾ ಅದು ಜೀವಾಮೃತ ಬಿಟ್ಟರೆ ನಿಮ್ಮ ಜಮೀನಿಗೆ ಬೇರೆ ಇನ್ನೇನು ಮಾಡಿ? ಏನಿಲ್ಲ. ಏನಿಲ್ಲ. ಮತ್ತೆ ಉಳುಮೆ ಮಾಡಲ್ವೇ? ಉಳುಮೆ 8 ವರ್ಷ ಮಾಡಿರಲಿಲ್ಲ ಸರ್. ಈ ವರ್ಷ ಅದನ್ನು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಒಂದು ಟಿಪ್ ಲೋಟ್ರಿ ಹೊಡೆದಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನೂ ಒಂದು 3/4 ಎಕರೆ ಮಾತ್ರ ಇನ್ನೂ ಉಳಕೆ ಆಗಿಲ್ಲ, 8 ವರ್ಷದಿಂದ ಹಾಗೆ ಇದೆ. ಕಳೆ ಎಲ್ಲ ಏನು ಮಾಡ್ತೀರಿ? ಕಳೆ ಅಲ್ಲೇ ಇದೆ ಸರ್, ಹಸುಗೆ ಕಿತ್ತು ಮೇಯಿಸ್ಕೋತೀವಿ ಅಷ್ಟೇ. ಹೌದಾ? ಅಂದರೆ ಜಮೀನಲ್ಲಿ ಉಳುಮೆ ಇಲ್ಲ? ಉಳುಮೆ ನೀರು ಬರೀ ಸ್ಪ್ರಿಂಕ್ಲರ್ ಅಲ್ಲಿ ಕೊಡೋದ? ಹೌದು, ಸ್ಪ್ರಿಂಕ್ಲರ್. ಡ್ರಿಪ್ ಏನು ಮಾಡ್ಕೊಂಡಿಲ್ಲ. ಅದರಲ್ಲೇ ನೀವು ಬಾಳೆಗೂ ಕೂಡ ಗೊಬ್ಬರ ಹಾಕ್ತೀರಿ? ಹೌದು. ಹೌದು ಸರ್. ಅಂದ್ರೆ ಈಗ ಕಾಲುವೆ ಮಾಡ್ಕೊಂಡಿದ್ದೀರಿ, ಕಾಲುವೆನಲ್ಲಿ ಕೊಡ್ತೀರಿ? ಹೌದು. ಹೌದು. ಮೊದಲಿಗೆ ಚೆನ್ನಾಗಿ ಬರ್ತಿತ್ತಿಲ್ಲ, ಈಗ ಚೆನ್ನಾಗಿ ಬರ್ತದೆ. ಜೀವಾಮೃತದಲ್ಲಿ ಅಷ್ಟು ಸಾಲ್ತಿರ್ಲಿಲ್ಲ, ಅದಕ್ಕೆ ಬರ್ತಿರ್ಲಿಲ್ಲ ಅಂತ ಹೇಳೋದಲ್ಲ, ಅದಕ್ಕೆ ಸಾಕಾಗಷ್ಟು ಪೋಷಕಾಂಶಗಳು ಸಿಗ್ತಿರ್ಲಿಲ್ಲ ಜಾಸ್ತಿ. ಈಗ ಟ್ರೈಕೋಡರ್ಮಾ ಅಂತ ಏನೇನೋ ಹೆಸರು ಹೇಳಿದ್ರೆ, ಅದೇ ಟ್ರೈಕೋಡರ್ಮಾ ಸುಡೋಮನಸ್ಸು, ಅದನ್ನ ಎಲ್ಲಿಂದ ತರ್ತೀರಿ? ಅದು ಕೆ ವಿ ಕೆ ಕೃಷಿ ಅಲ್ಲಿ ಹರದನಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ತರ್ತೀರಿ. ಅದನ್ನ ಯಾಕೆ ಹಾಕ್ತೀರಿ? ಅದೇ ಏನಾದರೂ ಬೇರ್ಕೊಳ್ಳೆದು ಏನಾದ್ರು ಇದ್ರೆ ಅದು ಒಂದು ಜೀವಾಣು ಅಂದ್ಬಿಟ್ಟು ಯಾರೋ ಹೇಳಿದ್ರು ಅವರೇ ಕೃಷಿ ವಿಜ್ಞಾನ ಕೇಂದ್ರದವರು. ಓಕೆ, ಅಲ್ಲಿಂದ ಹೇಳಿ ಸದಾಶಿವಪ್ಪನವರೇ, ತಮ್ಗೇನನ್ಸುತ್ತೆ ಈ ಗುಂಪು ಬಾಳೆ? ಗುಂಪು ಬಾಳೆನಲ್ಲಿ ಖರ್ಚಿಲ್ಲ ಸರ್, ಖರ್ಚು ಬರೋದೇ ಇಲ್ಲ, ಆಳು ಬೇಕಾಗಿಲ್ಲ, ನಾವೇ ಕಟ್ ಮಾಡ್ಕೋತೀವಿ, ನಾವೇ ತೆಗೆದ್ಬಿಡ್ತೀವಿ, ಅದೆಲ್ಲ ಸರಿ. ಖರ್ಚಿಲ್ಲದ ಬಾಳೆ ಅಂದ್ರೆ ಗುಂಪು ಬಾಳೆ? ಗುಂಪು ಬಾಳೆ. ಆದಾಯನೂ ಬರಬೇಕಲ್ಲ, ಖರ್ಚಿಲ್ಲ ಅಂದ್ರೆ ಆದಾಯನೂ ಬರುತ್ತೆ. ಹೆಂಗ್ ಬರ್ತದೆ? ಈಗ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಂದೊಂದು ಗುಣ ಬತ್ತೆ ಇರುತ್ತೆ, ಒಂದೊಂದು ಗೊನೆ ಒಂದೊಂದು ಗೊನೆ ಬತ್ತೆ ಇರುತ್ತೆ. ಒಂದು ಗೊನೆ ಅಂದ್ರೆ ಒಂದು 400-500 ರೂಪಾಯಿ ಆಗುತ್ತೆ ಅಲ್ವಾ, ಆ ಮಟ್ಟದಲ್ಲಿ ಬರುತ್ತೆ. ಅಂದ್ರೆ ಈಗ ಒಂದು ಎಷ್ಟು ಗುಂಪು ಇರ್ಬೋದು ನಿಮ್ಮ ಹತ್ರ ಬಾಳೆದು? ನಮ್ಮಲ್ಲಿ ಒಂದು 200 ಗುಂಪು. 200 ಗುಂಪು ಅಂತಂದ್ರೆ ಹೇಳಪ್ಪ ಎಷ್ಟು? ಒಂದು 200 ಗುಂಪು ಇರ್ಬೋದು. ಈಗ ಒಂದ್ಸರಿ ನಾನು ಬಾಳೆಗೊನೆ ಕುಯ್ತೀನಿ ಅಂದ್ರೆ ಎಷ್ಟು ಗೊನೆ ಸಿಗ್ಬೋದು? ಒಂದು 50 ಗೊನೆ, ಒಂದು ತಿಂಗಳಿಗೆ ಒಂದು 50 ಗೊನೆ ಬರ್ಬೋದು. ತಿಂಗಳಿಗೆ 50 ಗೊನೆ, ಆ ಲೆಕ್ಕ? ಆ ಲೆಕ್ಕ, ಯಾಕಂದ್ರೆ ಎಲ್ಲಾ ಗೊನೆ ಒಂದೇ ಸರಿಗೆ ಬರಲ್ವಲ್ಲ. ಒಂದು ಗೊನೆ 400 ರೂಪಾಯಿ ಅಂದ್ರೂ ತಿಂಗಳಿಗೆ 20,000 ದುಡ್ಡು ಬಂದಂಗೆ ಬರುತ್ತೆ. ಬರುತ್ತಾ ಬರಲ್ವಾ? ಬರುತ್ತೆ, ಬರಲ್ಲ ಲೆಕ್ಕ ಸಿಕ್ತಲ್ಲ ಅಲ್ವಾ. ನೀ ಹೇಳಪ್ಪ ಈಗ, ಅದು ಒಂದೇನಾ ಅದರ ಅನುಕೂಲ ಅಥವಾ ಬೇರೆ ಇನ್ನೂ ಏನಾದ್ರು ಅನುಕೂಲ ಇದೆ? ಎಲೆನೂ ಕೂದ್ ಮಾರ್ತೀರಾ? ಇಲ್ಲ ಇಲ್ಲ, ಎಲ ಕುಯ್ಯಲ್ಲ ಸಾ, ಎಲ ಕುಯ್ಯಲ್ಲ. ಇನ್ನು ತೆಂಗಿದೆ ಇಲ್ಲ ಸಾ, ಅದು ಯಾವಾಗಲೂ ಒಂದೇ ಬೆಳೆ. ಅದು ನಮಗೆ ಬಾಳೆ ನಮ್ಮ ಖರ್ಚಿಗೆ ಲಾಕಾಗಲಿ, ತೆಂಗು ಉಳಿತಾಯ ಬರುತ್ತೆ. ಹೌದಾ? ಅದೊಂದು 100 ಗಿಡ ಅದ, ತೆಂಗು 100 ಇದೆ. ನೀವು ಬಾಳೆ ಗುಂಪು ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ತೆಂಗಲ್ಲಿ ಏನಾದ್ರು ಇಳುವರಿ ಜಾಸ್ತಿ ಆಯಿತು ಅಂತ ಅನಿಸಿದೆಯಾ ತಮಗೆ? ಜಾಸ್ತಿ ಅಂತೇನು ಕಾಣಲ್ಲ, ಅಂದರೆ ಪರವಾಗಿಲ್ಲ, ನಮಗೆ ಉಳುಮೆ ಖರ್ಚಿಲ್ದಾಗಾಯಿತು. ತೆಂಗಲೂ ನಮಗೆ ಯಾವ ಮಾರಿ ಕದು ಯಾವುದೂ ಇಲ್ಲ, ಒಳ್ಳೆ ತೆಂಗಿನಕಾಯಿ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ, ಏನಿಲ್ಲ. ಮೊದಲು ನಾವು ಎತ್ತುಗಳು ಕಟ್ಕೊಂಡು ಹೋಗಿ ಟ್ರ್ಯಾಕ್ಟರ್ ತಗೊಂಡು ಆರಾಮ ಮಾಡಿ ಮಾಡ್ತಿದ್ವಲ್ಲ, ಅದಕ್ಕಿಂತ ಏನು ಕಮ್ಮಿ ಇಲ್ಲ ಇದು. ಹಾಂ ಹೇಳಪ್ಪ, ಈಗ ತೆಂಗಿದೆ ಬಾಳೆ ಇದೆ ಅಲ್ವೇ, ಹಾಂ, ಅದು ಬಿಟ್ಟರೆ ಬೇರೆ ಇನ್ನೇನಿದೆ ನಿಮ್ಮ ತೋಟದಲ್ಲಿ ಬೆಳೆ? ನಮ್ಮ ತೋಟದಲ್ಲಿ ಅದೇ ತರಕಾರಿ ಬೆಳೆಗಳು ಮಾಡ್ಕೊಂಡಿದ್ದೀವಿ. ಮೆಣಸಿ, ಟೊಮೊಟೊ, ಬದನೆ, ಹೀರೆಗಿಡ, ಬೀನ್ಸು, ಹಂಗೆ ಬಳ್ಳಿ, ಮಾಮೂಲಿ ಬೀಟ್ರೂಟು, ಮೂಲಂಗಿ, ಈ ಥರ ಕ್ಯಾರೆಟ್, ಈ ಥರದ್ದೆಲ್ಲ. ಅಲ್ಲಪ್ಪ ಉಳುಮೆನೆ ಮಾಡಲ್ಲ ಅಂತೀರಿ? ಹೌದು. ತರಕಾರಿ ಎಲ್ಲಿ ಬೆಳಿತೀವಿ? ಅದನ್ನ ಮಾಡ್ತೀವಿ ಸರ್, ತರಕಾರಿ ಮಾಡೋಂಥ ಜಾಗ ಮಾಡ್ತೀವಿ, ಉಳುಮೆ ಮಾಡ್ತೀವಿ. ಹೌದು, ತರಕಾರಿಗೆ ಅಂತಲೇ ಸಪ್ರೇಟಾಗಿ ಬಿಟ್ಕೊಂಡಿದ್ದೀವಿ. ಎಷ್ಟು ಬಿಟ್ಕೊಂಡಿದ್ದೀರಿ? ಅದಕ್ಕೊಂದು ಒಂದು 6-7 ಗುಂಟೆ ಅಷ್ಟು ಬಿಟ್ಕೊಂಡಿದ್ದೀವಿ. ಬರೀ 6-7 ಗುಂಟೆ ಅಷ್ಟೇ? ಅಷ್ಟೆಲ್ಲ ಬೆಳೆಯೋದು ನೀವು? ಮನೆಗಾಗಷ್ಟಕ್ಕೆ ಸಾಕು. ಹೌದು ಹೌದು. ಮಾರಲ್ಲ? ಮಾರಲ್ಲ. ಮನೆಗೆ ಇಷ್ಟೆಲ್ಲ ವೆರೈಟಿ ಬೆಳ್ಕೊತೀರಿ? ಹೌದು. ಪರವಾಗಿಲ್ಲ, ತರಕಾರಿ ಭಾಳ ಇಷ್ಟವಾ ಸದಾಶಿವಪ್ಪನವರೇ? ಸರ್ ಬೇರೆ ಕಡೆಯಿಂದ ತಕ್ಕೋಬೇಕಲ್ಲ, ಅದಕ್ಕೆ ನಮ್ಮ ಜಿಮ್ಮಿಲ್ಲ, ನಾವೇ ಬೆಳ್ಕೊಳ್ಳೋದು. ಅಂದರೆ ಕೇಳಿದ್ರೆ ಬೇರೆಯವ್ರಿಗೆ ಕೊಡ್ತೀರಿ? ಅದೇ ನಮ್ಮ ಸ್ನೇಹಿತರು ಬಂದವ್ರಿಗೆ, ಬಂದವ್ರು ತಗೊಂಡೋಯ್ತಾರೆ ಸರ್ ಅಷ್ಟೇ. ನಾವು ಬೇಕಾಗಿರೋರು ತೋಟ ನೋಡೋಕೆ ಬರ್ತಾರಲ್ಲ, ಅವ್ರ ತರಕಾರಿ ಬೇಕು ಅಂದ್ರೆ ಕುಯ್ಕೋತಾರೆ. ಯಾಕೆ ಬರ್ತಾರೆ ನಿಮ್ಮ ತೋಟ ನೋಡೋಕ್ಕೆ? ಅಕ್ಕ ಪಕ್ಕದವರು ನಿಮ್ಮಂಥವ್ರು ಯಾರು ಬತ್ತೆ ಇರ್ತಾರಲ್ಲ, ಸಾವಯವ ಮಾಡ್ತಾರೆ ಅಂದಾಗ ಯಾರು ಒಬ್ಬರು ಬತ್ತೆ ಇರ್ತಾರೆ. ಬಂದಾಗ ಅಲ್ಲಿ ತರಕಾರಿ ಇದ್ರೆ ಒಂದೆರಡು ಅದು ಕುಯ್ಕೊಂಡು ತಗೊಂಡು ಹೋಗ್ತಾರೆ, ಅದರಲ್ಲಿ ಸಾಂಬಾರು ಮಾಡಿ ಊಟ ಮಾಡ್ತಾರೆ, ಅದು ರುಚಿ ನೋಡ್ತಾರೆ. ನಾವು ಮಾಡಬೇಕಲ್ಲ ಅಂತ ಅವ್ರಿಗೆ ಮನವಿ. ನಿಮ್ಮ ಪ್ರಕಾರ ಸಾವಯವ ಕೃಷಿ ಅಂದ್ರೆ ಏನು ಸದಾಶಿವಪ್ಪನವ್ರೆ? ಸಾವಯವ ಅಂತಂದ್ರೆ ಕೆಮಿಕಲ್ ಇಲ್ವಲ್ಲ ಸಾ, ಔಷಧಿ ಹೊಡೆಯಾಗಿಲ್ಲ, ಅಂಗಡಿಲಿ ಗೊಬ್ಬರ ತಂದಾಕಾಗಿಲ್ಲ. ನಾವು ಸಗಣಿ, ನಮ್ಮ ಸಗಣಿನಲ್ಲೇ ನಾವು ಮಾಡ್ತಾ ಇರೋದು. ಅದನ್ನ ನೀರಿಗೆ ಹಾಕಿ ಅದು ಕೊಳಿಸಿ ಅದನ್ನ ಜಮೀನಿಗೆ ಬಿಟ್ಟು ಅದರಲ್ಲೇ ನಾವು ಮಾಡ್ತಾ ಇರೋದು. ಈಗ ಅಷ್ಟು ಬಿಟ್ರೆ ಇನ್ನು ಕೆಮಿಕಲ್ ಬಳಸಿ ನಾವು ಬೆಳೆ ಅಂತದ್ದು ಏನೂ ಇಲ್ಲ. ಅದನ್ನೆಲ್ಲ ಬಿಟ್ಟು ಸುಮಾರು ದಿನ ಆಗೋಯ್ತು ನಮ್ಗೆ. ಈ ಮುಂಚೆ ಕೆಮಿಕಲ್ ಎಲ್ಲ ಹಾಕಿ ಬಿಟ್ಟಿದ್ದು ಗೊತ್ತಿರಲಿಲ್ಲ ನಮ್ಗೆ. ಅಲ್ಲ ಆಯ್ತು, ಅವಾಗ ಏನ್ ತೊಂದರೆ ಆಗ್ತಿತ್ತು ನಿಮ್ಗೆ? ತೊಂದರೆ ಏನು ಕಾಣಿಸ್ತಿರ್ಲಿಲ್ಲ, ತಿನ್ಕೊಂತಾರದ ಮಾರಿ. ಅದಕ್ಕೆ ಆ ಔಷಧಿ ಹೊಡಿಬೇಕು, ಇದಕ್ಕೆ ಈ ಔಷಧಿ ಹೊಡಿಬೇಕು, ಔಷಧಿ ಹೊಡೆದು ಹೊಡೆದು ಸಾಕಾಗೋಯ್ತಿತ್ತು. ಈಗ ಅದನ್ನೆಲ್ಲ ಬಿಟ್ಟ ಮೇಲೆ ನಮ್ಗೆ ಔಷಧಿ ಗೊಬ್ಬರ ಯಾವುದೂ ಇಲ್ಲ, ಬೆಳೆ ಬತ್ತಾ ಇರುತ್ತೆ. ಅಂದರೆ ಭತ್ತದ ಮಾರಿ ಬಂದರು ಒಂದು ಫಸಲು ಹೋದ್ರು ಇನ್ನೊಂದು ಫಸಲು ಬರುತ್ತೆ. ಒಂದು ಗೆಡ್ಡೆ ಭಾಳ ಹೋದ್ರು ಇನ್ನೊಂದು ಗೆಡ್ಡೆ ಚೆನ್ನಾಗಿ ಬಂದಿರುತ್ತೆ, ಅದೇನು ಹೊಂಟೋಗಲ್ಲ ಕ್ಲೀನಾಗಿ. ಈಗ ಭಾಳ ಬೆಳೆದಿರೋರ್ಗೆ ಈಗ ಒಂದು ಮಾರಿ ಬಂದುಬಿಟ್ಟು ಎಲ್ಲ ತರಗಾಗ್ಬಿಟ್ಟದೆ. ಈಗ ಅವ್ರಿಗೆ ತೀರೈತು, ಈಗ ರೋಟ್ರಿ ಹೊಡೆಸಿದೀವಿ ಅವರು, ನಮ್ಮದು ಕೇಳಂಗೇ ಇಲ್ಲ. ನಿಮ್ದ್ರಲ್ಲಿ ಒಂದು ರೋಗನೂ ಇಲ್ವಾ? ಇಲ್ಲ. ಬೇಕಾದ್ರೆ ನೋಡಿ ಬೇಕಾದ್ರೆ ಬಂದು ಸರಿ ಆಯ್ತು ನೀವು ಬನ್ನಿ ಒಂದ್ಸರಿ ಆ ಕಡೆಗೆ. ಅಲ್ಲ ಅಲ್ಲ ಸಂತೋಷ ನೀವ್ ಹೇಳದ್ಮೇಲೆ ಆಯ್ತು ನಮ್ಗೆ ಬರ್ತದೆ ಬನ್ನಿ. ಇಲ್ಲ ಸಾ ಕಣ್ಮಟಾರ ನೋಡ್ಬೇಕು ಹೇಗೆಂದ್ರೆ ನಾವ್ ಇಲ್ಲಿ ಕೂತ್ಕೊಂಡು ಹೇಳ್ಬಿಡ್ತೀವಿ ನಿಮಗೆ ಕಾಣಲ್ಲ ಅಲ್ಲಿ ನೋಡ್ಬೇಕು ಸಾ ಅಂದ್ರೆ ಎಲ್ಲಾ ಸರಿ ಸಾ ಅಂದ್ರೆ ರೈತರ ಮಕ್ಕಳಿಗೆ ರೈತರ ಮಕ್ಕಳು ಏನ್ ಕೊಡ್ತಲ್ಲ ಇದಕ್ಕೆ ಏನು ಇದು ಇದು ಕಾಯಿಲೆಗೆ ಔಷಧಿನೇ ಇಲ್ವಲ್ಲ ಸಾ ಸಾವಯವದಲ್ಲ ಔಷಧಿ ಇಲ್ವೇ ಎಲ್ಲಿ ಸಹ ಇದಕ್ಕೆ ಔಷಧಿ ಈಗ ನಿಮ್ಮ ಮಗಂಗೆ ಹೆಣ್ಬೇಕು ನಿಮಗೆ ಈಗ ಸರಿ ಮುಂದಕ್ಕೆ ಸಂತಾನ ಬೇಕಲ್ಲ ಸರ್ ಅದು ಕರೆಕ್ಟ್ ನೋಡವ್ ತಗೊಳ್ಳಿ ಈಗ ಬದಲಾಯ್ತದೆ ಮುಂದಕ್ಕೆ ಈಗ ನೀವು ಎರೆಹುಳು ಘಟಕನೂ ಮಾಡ್ಕೊಂಡಿದ್ದೀರಪ್ಪ ಹೌದು ಹೇಗೆ ಮಾಡ್ಕೊಂಡಿದ್ದೀರಿ ಸ್ವಲ್ಪ ಹೇಳಿ ಅದು ನಾವು ಟಾರ್ಪಲ್ ಹಾಕಿ ಅದಕ್ಕೆಲ್ಲ ಕಾಂಪೋಸ್ಟ್ ಹಾಕಿ ಅದಕ್ಕೆ ಎರೆಹುಳು ಬಿಟ್ಟಿದ್ವಿ ಎರೆಹುಳು ಬಿಟ್ಟಿದ್ದೀರಿ ಅಂದ್ರೆ ಎರೆಹುಳು ಗೊಬ್ಬರನು ಬಳಸ್ತೀರಿ ಹೌದು ಹೌದು ಅಂದ್ರೆ ನಾವು ಯಾವುದೇ ರೀತಿಯಾದ ಖರ್ಚು ಮಾಡದೆ ಫಸ್ಟ್ ನಮ್ದೇನು ನಮ್ಮ ಅನುಭವಕ್ಕೆ ಬರಬೇಕು ಆ ರೀತಿ ನಾವು ಪ್ರತಿಯೊಂದನ್ನು ನಮ್ಮ ಇಚ್ಛೆಯಂತೆ ಕಡಿಮೆ ಖರ್ಚಲ್ಲಿ ಮಾಡ್ತಾ ಇರೋದು. ಮೆಣಸು ಹಾಕಿದಿರಾ? ಹೌದು ಕಾಳು ಮೆಣಸು ಇದೆ. ಎಲ್ಲಿಗೆ ಹಾಕಿದಿರಿ? ತೆಂಗಿಗೆ ಹಾಕಿದೀವಿ ಅಂದ್ರೆ ಜಾಸ್ತಿ ಇಲ್ಲ ಫಸ್ಟ್ ಪ್ರಾಯೋಗಿಕವಾಗಿ ಅದು ಮೆಣಸು ಬಿಟ್ಟು ತೆಂಗು ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂದ್ರೆ ಹಾಕೋಣ ಇಲ್ಲ ಬೇಡ ಅಂತ ಒಂದ್ ಗಿಡ ಹಾಕಿದೀವಿ. ಒಂದೇ ಗಿಡ? ಒಂದೇ ಗಿಡ. ಚೆನ್ನಾಗಿ ಬಂತ? ಚೆನ್ನಾಗಿ ಬಂದಿದೆ. ತೆಂಗಿಗೆ ಹಬ್ಬಿಸ್ಬೋದಾ? ತೆಂಗಿಗೆ ಹಬ್ಬಿಸ್ಬೋದು. ನಮ್ಮ ಜಮೀನಲ್ಲಿ ಆಗಿರೋಂಥ ಕೊರತೆ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ತೆಂಗು ಅನಿಸುತ್ತೆ. ಹೌದಾ? ಈಗ ಒಂದು ಬೆಳೆದಿರೋದ್ರಿಂದ ಅನುಭವ ಆಗಿದೆ. ಹಾಗಾಗಿ ಮುಂದಕ್ಕೆ ಹಾಕಲ್ಲ ನೀವು? ನಾವು ಮುಂದಕ್ಕೆ ಹಾಕಿದೀವಿ ಒಂದು ನೆಕ್ಸ್ಟ್ ಒಂದು 10 ಗಿಡ ಅಷ್ಟಕ್ಕೆ ಹಾಕಿದ್ದೀವಿ ಇವಾಗ. ಇರಲಿ. ಹಣ್ಣಿನ ಗಿಡ ಯಾವ್ದು ಬೆಳೆದಿದ್ದೀರಿ? ಹಣ್ಣಿನ ಗಿಡ ಏನು ಜಾಸ್ತಿ ಬೆಳೆದಿಲ್ಲ, ಯಾಕೆಂದ್ರೆ ನಮ್ದು ಒಂದು ಸ್ವಲ್ಪ ಶೀತದ ಮಣ್ಣು ಆಗಿರೋದ್ರಿಂದ ಸೇಬಿದೆ, ವಾಟರ್ ಆಪಲ್ ಇದೆ, ಬಟರ್ ಫ್ರೂಟ್ ಇದೆ. ಒಂದೊಂದು ಗಿಡ ಮನೆಗಾಗಲಿ ವಾಟರ್ ಆಪಲ್ ಇದೆ. ಒಂದೊಂದು ಗಿಡ ಪಪ್ಪಾಯ ಹಾಕೊಂಡಿದ್ದೀರಾ? ಪಪ್ಪಾಯ ಇದೆ. ಎಷ್ಟು ಹಾಕಿದ್ದೀರಿ? ಪಪ್ಪಾಯ ಒಂದು 5 ಗಿಡ ಇದೆ. ಹೌದಾ? ಅಂದ್ರೆ ಮನೆಗೆ ಬೇಕಾದ್ದೆಲ್ಲದನ್ನು ಹಾಕಂತೀರಿ? ಹೌದು ಹೌದು. ಈಗೇನೋ ಜೀವಾಮೃತದ್ದು ದೊಡ್ಡ ಘಟಕ ಅಂದ್ರಲ್ಲ, ಹೌದು, ಅದನ್ನೊಂಚೂರು ವಿವರಿಸ್ತೀರಾ ಹೇಗೆ ಮಾಡ್ಕೊಂಡಿದ್ದೀರಿ ಅಂತ? ಜೀವಾಮೃತದ ಘಟಕಕ್ಕಿಂತ ಸ್ಲರಿ, ಸ್ಲರಿ ಘಟಕ ಆಯ್ತು. ಸ್ಲರಿ ಅದು ಒಂದು ಕೃಷಿ ಹೊಂಡದ ತರನೇ ಮಾಡಿದೀವಿ ಸರ್. ಒಂದು 50 ಅಡಿ 45 ಅಡಿ ಅಗಲ, 50 ಅಡಿ ಉದ್ದ, ಇಷ್ಟಕ್ಕೆ ಮಾಡಿ ಡೆತ್ ಒಂದು 10 ಅಡಿ ನಾಟ ಮಾಡಿ ಅದಕ್ಕೆ ಒಂದು ಮೋಟ್ರ್ ಇಟ್ಟು ಅಲ್ಲಿಗೆ ಪ್ರತಿದಿನ, ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ, ಪ್ರತಿದಿನ ಗೋಮೂತ್ರ ಸಗಣಿ ಎಲ್ಲ ಅಲ್ಲಿಗೆ ಹಾಕೋದು. ಪ್ರತಿಯೊಂದು ನಾವು ಯಾವುದೇ ಒಂದು ಕಲ್ಚರ್ನ ರೆಡಿ ಮಾಡಿದ್ರು ಅಲ್ಲಿಗೆ ಹಾಕೋದು. ಅದನ್ನೆಲ್ಲ ಅಲ್ಲೇ ಮಿಕ್ಸ್ ಮಾಡಿ ತೋಟಕ್ಕೆ ಬಿಡೋದು. ಅದೊಂದು 3 ಲಕ್ಷ ಲೀಟ್ರ್ ಇಡಿಯಷ್ಟು ದೊಡ್ಡದಾಗಿ ಒಂದು ವರ್ಷ ಆಯಿತು ಅದನ್ನು ಮಾಡಿ. ಇವಾಗ ಎಷ್ಟು ಖರ್ಚು ಮಾಡಿದ್ರಿ ಮಾಡೋಕ್ಕೆ? ಅದಕ್ಕೆ ನಾವು ಜೆ ಸಿ ಬಿ ಆಪ್ರೇಟ್ರು, ನಮ್ಗೇನು ಜೆ ಸಿ ಬಿಗೆ ಏನು ಜಾಸ್ತಿ ಅಮೌಂಟ್ ಏನು ಬರಲಿಲ್ಲ. ಒಂದು ಜೆ ಸಿ ಬಿ ಇಟ್ಕೊಂಡಿದ್ರೆ? ಇಲ್ಲ ಇಲ್ಲ ಇಲ್ಲ, ಜೆ ಸಿ ಬಿ ಇಟ್ಕೊಂಡಿಲ್ಲ, ನಾವು ಆಪ್ರೇಟರ್ ಡ್ರೈವರ್ ಅಷ್ಟೇ. ಆಪ್ರೇಟರ್ ಜೆ ಸಿ ಬಿ ಡ್ರೈವ್ ಮಾಡಕ್ಕೆ ಬರುತ್ತೆ? ಹಾಂ ಬರುತ್ತೆ. ಅದರಿಂದ ಕಲ್ತ್ಕೊಂಡ್ರಿ? ಅದೇ ಸರ್, ನಮಗೆ 2005-06 ನೀರು ನಿಂತೋಯ್ತಲ್ಲ, ಅವಾಗ ಊರಲ್ಲಿ ಏನು ಮಾಡಕ್ಕೆ ಕೆಲಸ ಇಲ್ಲ, ಮತ್ತೆ ಬೇರೆ ನಾವು ಏನು ವಿದ್ಯಾಭ್ಯಾಸ ಕಡಿಮೆ, ಅವಾಗ ಡ್ರೈವಿಂಗ್ ಸ್ವಲ್ಪ ಮಾಡಬೇಕು ಅನಿಸ್ತು. ಅವಾಗ ಡ್ರೈವಿಂಗಲ್ಲಿ ಒಂದು ಸ್ವಲ್ಪ ಬಂದು ಸ್ವಲ್ಪ ಅವಾಗ ನೀರಿನ ಅಭಾವ ಸಿಕ್ಕಾಬಿಟ್ಟಾಯ್ತು. ನಮ್ಮ ಹತ್ರ ಇದ್ದದ್ದೇ ಒಂದೇ ಬೋರು, ಜೆ ಸಿ ಬಿಲ್ ದುಡಿದು ಒಟ್ಟು 3 ಬೋರು 800 ಅಡಿ 800 ಅಡಿ 3 ಬೋರ್ ಹೊಡಿಸ್ತು. ನೋಡಿದ್ರ ಆ 3 ಬೋರಿಂದ ಎಲ್ಲ ನೀರನ್ನು ಒಂದು ಸಂಗ್ರಹಣೆ ಮಾಡಿ ಒಂದು ಜಾಗಕ್ಕೆ ಸೇರಿಸಿ ಅಲ್ಲಿಂದ ಬರೀ ತೆಂಗಿಗೆ ಮಾತ್ರ ನಾವು ಸಾಯಿದೆ ಬದುಕಬೇಕು ಅನ್ನೋ ರೀತಿ ಕಾಪಾಡಿ ಮೇಂಟೆನೆನ್ಸ್ ಮಾಡಿದ್ದು. ಅದರಿಂದ ಕೃಷಿ ಹೊಂಡದಾಗಿ ಹಾಕಿ ನನಗೇನು ಅಷ್ಟೊಂದು ಜಾಸ್ತಿ ಆಗಿಲ್ಲ. ಒಂದು 2.5-3 ಸಾವಿರ ರೂಪಾಯಿ ಬರೀ ಡೀಸೆಲ್ ಚಾರ್ಜ್ ಮಾತ್ರ ಇಸ್ಕೊಂಡ್ರು, ಬೇರೆ ಏನು ಇಸ್ಕೊಳ್ಳಿಲ್ಲ. ಟಾರ್ಪಲ್ಗೆ 20,000 ಏನಾರು ಇಲಾಖೆ ಏನು ಸಹಾಯ ಧನ? ಏನು ಇಲ್ಲ ಸರ್. 2 ವರ್ಷದಲ್ಲಿ ನಾವು ಯಾರ ಹತ್ರನೂ ಏನೂ ಕೇಳಿಲ್ಲ, ಯಾರನ್ನು ಮಾಡ್ಕೊಡಿ ಬನ್ನಿ ಅಂತಾನು ಕರೆದಿಲ್ಲ. ಒಂದು ಸ್ವಾವಲಂಬಿ ಜೀವನ. ಹೌದು ಅಲ್ವೇ? ಹೌದು. ಆಯ್ತು, ಈಗ ಆ ಥರ ಕೊಳ ಎಲ್ಲ ಮಾಡ್ಕೊಂಡು ದೊಡ್ಡದಾಗಿ ಒಂದು ಸ್ಲರಿ ಘಟಕ ಮಾಡಿರೋದ್ರಿಂದ ನಿಮಗೇನು ಅನುಕೂಲ ಆಗಿದೆ? ನಮಗೆ ತುಂಬ ಅನುಕೂಲ ಆಗಿದೆ ಅಂತಂದರೆ, ನಮಗೆ ಇವತ್ತೇ ಬಿಡಬೇಕು ಅಂತ ಅನ್ನಿಸಂಗಿಲ್ಲ. ನಾವು ಬಿಡಬೇಕು ಅಂದಿನಕ್ಕೆ 1 ಎಕರೆಗೆ ಆರಾಮಾಗಿ ಕಟ್ಬಿಡ್ಬೋದು. ನಾವೆಲ್ಲರೂ ಹೋಗ್ಬೇಕು ಅಂದಾಗ ಫ್ರೀ ಆಗಿರ್ಬೋದು. ಎಲ್ಲರೂ ಹೋಗ್ಬೇಕು ಅಂದಾಗ ತಲೆಯಲ್ಲಿ ಟೆನ್ಷನ್ ಇರಲ್ಲ, ಪ್ರತಿದಿನ ಮಾಡಲೇಬೇಕು ಕೆಲಸನ ಅಂತ. ಈಗ ದನಗಳಿಗೆ ಮೇವನು ಅಷ್ಟೇ, ಸೈಲೇಜ್ ಮಾಡ್ಕೊಂಡಿರ್ತೀವಿ. ನಾವೆಲ್ಲರೂ ಹೋಗ್ಬೇಕು ಅಂದಾಗ ಸೈಲೇಜ್ ಹಾಕಿದ್ರೆ ಅವು ಪಡ್ಗ ಆರಾಮಾಗಿ ಮೇಯ್ಕೊಂಡು ಆರಾಮಾಗಿರ್ತವೆ. ಪ್ರತಿಯೊಂದನ್ನು ನಾವು ಹೆಂಗೆ ಮಾಡ್ಕೋಬೇಕು ಅಂದರೆ ಸರ್, ತಲೆ ಒಳಗಡೆ ಟೆನ್ಷನ್ ಇರಬಾರ್ದು. ನಾವು ಸಂಪಾದನೆ ಬರಬೇಕಾದ್ರೂ, ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ, ನಾವು ಮನೇಲಿ ಇರಬೇಕಾದ್ರೂ, ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೂ ಇದನ್ನೇ ಮಾಡಬೇಕು ಅನ್ನೋ ಟೆನ್ಷನ್ ಇರಬಾರ್ದು. ನೋಡಿದ್ರ ಈ ಉದ್ದೇಶಕ್ಕೆ ನಾನು ಕೃಷಿನ ತುಂಬ ಇಷ್ಟಪಡ್ತೀನಿ. ಕೃಷಿಲಿ ಟೆನ್ಷನ್ ಇರಲ್ಲ, ಯಾರದೇ ಆದ ಒತ್ತಡ ಇರಲ್ಲ, ಯಾರಿಗೂ ತಲೆಭಾಗ ಅವಶ್ಯಕತೆ ಇಲ್ಲ. ನೋಡಿದ್ರ ಈಗ ನಾವು ಹೊರಗಡೆ ಜೆ ಸಿ ಬಿ ಕೆಲಸ ಮಾಡ್ಬೇಕಾದ್ರೆ ತುಂಬ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ. ಬೇರೆಯವ್ರು ಬಂದು ಹೇಳ್ದ ಕೇಳಬೇಕು, ಅಥವಾ ಯಾವನ್ನಾದ್ರೂ ಏನಾರು ಅಂತಾನೆ, ಅಥವಾ ಓನರು ರಾತ್ರಿ 10 ಗಂಟೆ ಮಾಡು ಈಟಲ್ಲ ಅಂತಾರೆ. ಪ್ರತಿಯೊಂದು ಟಾರ್ಚರ್ ಇರುತ್ತೆ. ನಮ್ಮದು ಡ್ರೈವಿಂಗ್ ಡಿಪಾರ್ಟ್ಮೆಂಟು ಅಂತಲ್ಲ, ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಪ್ರಾಬ್ಲಮ್ ಇದೆ ಇದೆ. ಯಾಕೆಂತಂದರೆ ಈ ಕೃಷಿ ಡಿಪಾರ್ಟ್ಮೆಂಟಲ್ಲಿ ಇದು ಡಿಪಾರ್ಟ್ಮೆಂಟು ಅಂತ ಅನ್ನೋದಕ್ಕಿಂತ ದೊಡ್ಡದೇ ಒಟ್ಟಿನಲ್ಲಿ ಇದು ಸ್ವಂತ ರಾಜರ ಥರನೇ. ಇದರಲ್ಲಿ ಏನಪ್ಪ ಅಂದರೆ ಯಾವುದೇ ಆದ ಕೊಂದು ಕೊರತೆ ಏನೂ ಇರಲ್ಲ, ಯಾರದೇ ಟಾರ್ಚರ್ ಇರಲ್ಲ, ಇಷ್ಟೇ ಟೈಮಲ್ಲಿ ಕೆಲಸ ಮಾಡಬೇಕು. ನಿಜ, ಆದರೆ ಮಾಡೋರಿಗೆ ಅದು ಅರಿವಾಗ್ತಾ ಇಲ್ವೇ? ಈಗ ನಮ್ಮ ಸದಾಶಿವಪ್ಪನವರ ಸಮಸ್ಯೆಗೆ ಬರೋಣ. ಬನ್ನಿ ಸದಾಶಿವಪ್ಪನವರೇ, ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತೀರಿ ರೈತರಿಗೆ? ವ್ಯವಸಾಯ ಗೀಟಲ್ಲ ಅಂತ ಸರ್ ಅವರು. ಹೌದಾ, ನಿಮಗೆ ಗೀಟ್ತಾ ಇಲ್ಲ? ನನಗೆ ಗೀಟ್ತಾ ಇಲ್ಲ, ಹೇಳ್ಬೇಕು. ಅವ್ರಿಗೆ ಗೀಟಲ್ವಲ್ಲ ಸರ್. ಅವ್ರಿಗೆ ಗೀಟ್ತಾ ಇಲ್ಲ. ಹೌದಾ, ನೀವೆಲ್ಲ ಹೆಣ್ಣು ಕೇಳಕ್ಕೆ ಹೋಗಿದ್ದೀರಾ? ಅಯ್ಯೋ, ಹೋಗಿದ್ರೆ ಎಲ್ಲ ಎಲ್ಲಿಗೆ ಏನು ಕೆಲಸ ಮಾಡ್ತಾ ಇದ್ದನೋ ನಿಮ್ಮ ಹುಡುಗ? ಎಲ್ಲಿದ್ದಾನೋ, ಮೈಸೂರಲ್ಲಿದ್ದಾನ, ಬೆಂಗಳೂರಲ್ಲಿದ್ದಾನ, ಇದನ್ನೇ ಹೇಳೋದು ಅವರು. ಹೌದಾ, ರೈತರು ಹಂಗೆ ಅಂತಾರಿಯೇ? ರೈತರ ಮಕ್ಕಳನ್ನೇ ರೈತರಿಗೆ ಕೊಡ್ತಾ ಇಲ್ಲ ಸರ್. ನಾವು ಬೇರೆಯವ್ರ ಮಕ್ಕಳು ಬೇಡಿ ನಾವ್ಗ. ಈಗ ನೀವು ಕೆಲಸದಲ್ಲಿರ ಅಂತವ್ರ ಮಕ್ಕಳು ಬೇಡಿ ನಾವ್ಗ. ರೈತರಾಗಿ ನಮ್ಮಾಗಿ ರೈತರಾಗಿ ಇರ್ತಾರಲ್ಲ, ಅವ್ರ ಮಕ್ಕಳು ಕೊಟ್ಟರೆ ಸಾಕು. ಅದೇ ಯಾಕೆ, ಏನು ಸಮಸ್ಯೆ ಪರಿಹಾರ ಏನು ಅನ್ಸುತ್ತೆ ತಮಗೆ? ನಮಗೆ ಅಂದರೆ ಅದೇ, ನಮ್ಮ ಮಗ ಬೆಂಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ಕೆಲಸ ತೊಗೊಬೇಕು, ಅವ್ರು ವ್ಯವಸಾಯ ಮಾಡಿ ನಾವು ಬೆಳಕನ್ನು ನಾವು ತಿನ್ನಬೇಕು ಅನ್ನೋ ಅನುಭವ ಕಡಿಮೆ ಆಗ್ಬಿಟ್ಟಿದೆ ಸರ್. ಇವಲ್ಲಿ ಎಂಥ ಹುಡುಗಿ ಬೇಕು ನಿಮಗೆ? ನಮಗೆ ಎಂಥ ಹುಡುಗಿ ಅಂತ ಹೇಳ ಸಾ, ಹೆಣ್ಮಕ್ಳು ಹೆಂಗವ ಹಂಗಿದ್ರೆ ಸಾಕು. ಅಲ್ಲಪ್ಪ, ನಮಗೇನೋ ತುಂಬ ಬಡತನದಲ್ಲಿರ್ತೀರಾ? ಬಡತನದಲ್ಲಾದರೂ ಸರಿ, ಮಧ್ಯಮದಲ್ಲಾದರೂ ಸರಿ, ನಮ್ಗೆ ವ್ಯವಸಾಯ ಮಾಡಕ್ಕೆ ಹೊಂದ್ಕೊಳ ಅಂತ ಹುಡುಗಿ ನಮ್ಗೆ ಸಿಕ್ಕಿದ್ರೆ. ಒಬ್ಬನೇ ಮಗನ ನಿಮಗೆ? ಇಬ್ರು ಸರ್. ಇಬ್ರು? ಒಬ್ಬನ ಮದುವೆ ಆಗಿ ಅವ. ಮತ್ತೆ ಅವನಿಗೆ ಹೆಂಗೆ ಕೊಟ್ರಿ ಅಣ್ಣ? ಅವನಿಗೆ ಒಬ್ಬನಿಗೆ ಆಯ್ತೋ, ಹೆಂಗೆ ಒಂದು ಬಡತನದಲ್ಲಿರ ಅಂತ ಹುಡುಗಿನೇ ತಂದು ಮಾಡ್ದು. ಹಂಗೆ ಇವನಿಗೂ ಸಿಕ್ಕದ್ ಬಿಡಿ, ಯಾಕೆ ಇವನಿಗೂ ಸಿಕ್ಕತ್ತೆ ಅಂದ್ರೆ ಟೈಮ್ ಮುಂದಕ್ಕೆ ಮಕ್ಕ ಹೋಗುತ್ತಲ್ಲ ಸರ್. ಆಯ್ತದೆ ಆಯ್ತದೆ, ಈಗ ಸಾಧನೆ ಮಾಡ್ತಾ ಇದ್ದೀರಿ ನೀವು ಅಲ್ವೇ? ಹಾಂ, ಈಗ ನೀವು ದನ ಕರ ಹೆಂಗೆ ನೋಡ್ಕೋತೀರ ಒಂಚೂರು ಹೇಳ್ಬಿಡಿ ನಂಗೆ. ಮೇವೇನು ಬೆಳ್ಕೊಂತಿರೋದು? ಮೇವು ನೇಪೇರಿ ಹಾಕೊಂಡಿದ್ದೀವಿ. ಅದು ಒಂದೇ ಶುಂಠಿ ಮೇವು ಮಾಡ್ಕೊಂಡಿದ್ವಿ. ಶುಂಠಿ ಸಣ್ಣ ಕಡ್ಡಿ ಬರುತ್ತೆ ಅದು, ಶುಂಠಿ ಕಡ್ಡಿ. ಅದು ಸ್ವಲ್ಪ ಅದ, ಸ್ವಲ್ಪ ನೆಲ್ಲೂರು ತಂದ್ಕೊಂಡಿದ್ದೀವಿ. ಮತ್ತೆ ಅದನ್ನೇ ಸ್ವಲ್ಪ ಎಲ್ಲಕ್ಕೂ ಬರೀ ಹಸಿರುಲ್ಲ ಅಷ್ಟೇ? ಹಸಿರುಲ್ಲು, ಅದೇ ನೆಲ್ಲುಲ್ಲು, ಒಣಗಲ್ಲ ಅದಲ್ಲ. ಆಯ್ತು, ಅದನ್ನು ಒಂದೊಂದು ತಿಂಡಿ ಪಂಡಿ ಕೊಡೋದಿಲ್ಲ? ತಿಂಡಿ ನಾವು ಡೈರಿ ತಿಂಡಿ ತಗೊಳಲ್ಲ ಸರ್. ಬೇಡ, ನೀವೇ ಮಾಡ್ಕೊಳ್ಳಿ. ನಾವೇ ಮಾಡ್ಕೋತೀವಿ ಅಂದರೆ ಈ ರವಾ ಭೂಷ ಅಂತ ಬರುತ್ತಲ್ಲ ಅದೊಂದು ತಗೋತೀವಿ ಅಷ್ಟೇ. ಇನ್ನು ನಮ್ಮ ಮನೇಲಿ ನಮ್ಮ ಕಾಳು ಕಡ್ಡಿ ಎಲ್ಲ ಬೆಳಿತೀವಲ್ಲ, ಅದಕ್ಕೂ ಅರ್ಧ ಕೊಟ್ಬಿಡ್ತೀವಿ. ಸೊಪ್ಪು ಸೆದಪ್ಪು ಇರ್ತಲ್ಲ, ನಾವು ಬೇಡದಿದ್ದೆಲ್ಲ ಸುಗ್ಗೆ ಕೊಟ್ಬಿಡ್ತೀವಿ. ಹೌದು, ಹಾಂ ಅಷ್ಟೇ. ಹುಳ ಪಳ ಹಿಡಿದಿರೋ ಕಾಳು, ಹಾಂ, ಅಂಥವನ್ನೆಲ್ಲ ಅದಕ್ಕೆ ಹಾಕ್ತೀರಿ? ಪರಂಗಿ ಹಣ್ಣು ಹೋಯ್ತಾ, ಅದನ್ನು ಕರ್ಗಳು ತಿಂತವ. ನಾವು ಏನು ಬೆಳಿತೀವಿ, ನಾವು ಬೆಳೆ ತಿನ್ನೋದನ್ನೆಲ್ಲ ತಿಂತವ ಸಾವು. ನಾವೇನು ಹೊರಗಡೆ ತಂದು ಕೊಡತ್ತಿಲ್ಲ. ಕಳಕಂಡಿ ಮತ್ತೆ ಅವು ತಗತೀವಿ ಸ್ವಲ್ಪ. ಹೇಳಿ ಮತ್ತೆ. ಅವು ಕಳಕಂಡಿ ತಗತೀವಿ ಸ್ವಲ್ಪ, ರವಾ ಭೂಷ ತಗತೀವಿ ಅಂತ. ಮೇವು ಮಾತ್ರ ನಮ್ಗೆ ಫುಲ್ಲ ಮೇಯ್ತವ, ಅದೇ ಸಾಕು. ಅವಕ್ಕೆ ಸಾಕು ಅಂದ್ರೆ ನಾಟಿ ಹಸ ಇಟ್ಕೊಂಡಿರೋದು ನೀವು? ಹಾಂ, ನಾಟಿ ಹಸ. ಎಷ್ಟು? ಒಂದು ಜರ್ಸಿ, ಎರಡು ನಾಟಿ ಹಸ ಅದ, ಒಂದು ಜರ್ಸಿ ಅದ. ಜರ್ಸಿ ಹಸ ನಾಲ್ಕೇನು ಮಾಡ್ತೀರಿ? ನಮ್ಮ ಮನೆಗೆ ಬಳಸ್ಕೊತೀವಿ ಸರ್. ನಾಟಿ ಹಸಿನಾಲು ಅದು ಇನ್ನೂ ಕರ ಹಾಕಿಲ್ಲ ಸರ್. ಸಣ್ಣ ಕರುಗಳು, ಸಣ್ಣ ಕರುಗಳು, ಕರುಗಳು. ಯಾಕಂದ್ರೆ ನಾಟಿ ಹಸು ಮಾಡ್ಬೋದು ಸರ್, ಮೇಯ್ಸಕ್ಕ ಭಾಳ ಸುಲಭವು, ಕರೆಯಕ್ಕ ಹಾಲು ತಗೊಳಕ್ಕಾಗಲ್ಲ ಅವ್ರದ್ದು, ಓದಿತವ. ಹೌದಾ? ಅದೊಂದು ಹಿಂಸ. ಇಲ್ಲ ಅಂದ್ರೆ ನಮ್ಗೆ ಬರೀ ನಾಟಿನೇ ಸಾಕು. ನಾವು ಡೈರಿಗೆ ಹಾಲು ಹಾಕಿ ದುಡ್ಡು ಮಾಡೋದೇನು ಬೇಕಿಲ್ಲ, ಅದ್ರ ಗೊಬ್ಬರ ಅದ್ರ ಗಂತಲ ಸಿಕ್ಕರೆ ಸಾಕು ಜಮೀನಿಗೆ, ಅದೇ ಒಳ್ಳೆ ದುಡ್ಡು. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತಿರಲ್ಲ, ಈ ವೇಳೆ ಹಚ್ಚುಕ್ಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಅಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವ್ಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದನ್ನು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನೂ ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಫಾರ್ಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ತರಕಾರಿ ಯಾವ ತರ ಬೆಳ್ಕಂತೀರಪ್ಪ, ಒಂಚೂರು ಹೇಳ್ಬೋದಾ? ತರಕಾರಿ ನಮಗೆ ಬೀಜ ಎಲ್ಲಿಂದ ತರ್ತೀರಿ ತರಕಾರಿ ಬೀಜಗಳನ್ನ? ಬೀಜ ನಮಗೆ ಇನ್ನೂ ನಾಟಿ ಬೀಜ ಅಷ್ಟು ತಲುಪಿಲ್ಲ. ಆಮೇಲೆ ನಮ್ಮ ಅಲ್ಲಿ ಸಿಗೋಂಥ ಅದನ್ನೇ ತಗೋತಾ ಇದ್ದೀವಿ. ಬಟ್ ಏನಂತಂತಂದರೆ ಅಲ್ಲಿ ನಾವು ಬೆಳೀತಾ ಇರೋದು ಮಾತ್ರ ಸಾವಯವ. ಸಾವಯವದಲ್ಲಿ ಬೀಜ ನಾವು ಇನ್ನೂ ನಾಟಿ ಕೆಲವೊಂದೊಂದು ಸಿಗುತ್ತೆ. ನಮ್ಮ ಅಮೃತ ಬೀಜ ಅಮೃತ ಭೂಮಿ ಅವ್ರ ಕಡೆಯಿಂದ ಕೆಲವು ಸಿಗ್ತವೆ. ಅದು ಬಿಟ್ಟರೆ ಇಲ್ಲ ಮಾಮೂಲಿ ಅಂಗಡಿಲೇ ತಗೋತೀವಿ. ಬೇಸಾಯದ ವಿಧಾನ ಹೇಳಿ. ಈಗ ಬಳ್ಳಿ ತರಕಾರಿ ಯಾವ ಥರ ಬೆಳ್ಕೊಂತೀರಿ? ಬಳ್ಳಿ ತರಕಾರಿ ಅಂತಂದರೆ ಬೀನ್ಸು, ಟೊಮೊಟೊ ಇದಕ್ಕೆಲ್ಲ ದೊಣ್ಣ ನೆಟ್ಟೆ, ಹೀರೆ ಗಿಡ ಇಂಥದಕ್ಕೆಲ್ಲ ನಾವು ದಬ್ಬೆ ನೆಟ್ಟೆ ಬೆಳಿತೀವಿ. ಬದನೆ ಮೆಣಸು ಇಂಥದಕ್ಕೆಲ್ಲ ಏನು ಬೇಕಿಲ್ಲ. ಇನ್ನು ಗೆಡ್ಡೆ, ಬೀಟ್ರೂಟು, ಮೂಲಂಗಿ ಇಂಥದ್ದೆಲ್ಲ ಅದ್ರ ಪಕ್ಕದಲ್ಲಿ ಒಂದೊಂದು ನಾಟಿ ಮಾಡಿದ್ರೆ ಅದು ಇದು ಬರೋ ತನಕ ಅದು ಬರುತ್ತೆ. ಅಲ್ಲ, ಈಗ 8-10 ಕುಂಟೆ ಜಾಗ. ಹೌದು. ಅದರಲ್ಲಿ ಒಂದ್ಸರಿ ಹೋದರೆ ಏನೆಲ್ಲ ತರಕಾರಿ ಸಿಗುತ್ತೆ? ಅದರಲ್ಲಿ ಟೊಮೊಟೊ ಸಿಗುತ್ತೆ, ಮೆಣಸಿನ್ಕಾಯಿ ಸಿಗುತ್ತೆ, ಬದನೆಕಾಯಿ ಸಿಗುತ್ತೆ, ಬೀನ್ಸು, ಹೀರೆ, ಮೂಲಂಗಿ, ಬೀಟ್ರೂಟು, ಕ್ಯಾರೆಟು, ಇಷ್ಟೆಲ್ಲ ಇನ್ನೂ ಹಾಕ್ಬೋದು. ಸೊಪ್ಪುಗಳನ್ನು ಸಿಗುತ್ತೆ, ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದನ್ನೆಲ್ಲ ನಿರ್ವಹಣೆ ಮಾಡೋದೆಲ್ಲ ಹೇಗೆ? ನೀರು ಹೇಗೆ ಕೊಡ್ತೀರಿ? ಗೊಬ್ಬರ ಹೇಗೆ ಹಾಕ್ತೀರಿ ಅದಕ್ಕೆ? ಅದಕ್ಕೆ ಗೊಬ್ಬರ ಏನ ನಾವು ಸ್ಟಾರ್ಟಿಂಗ್ ಏನು ಹಾಕಲ್ಲ. ಮಸ್ಟು ಉಳುಮೆ ಮಾಡಿ ಸಾಲ್ ಮಾಡಿ ನಾಟಿ ಮಾಡ್ತೀವಿ. ನಮಗೆ ಬೀಟ್ರೂಟು, ಮೂಲಂಗಿ, ಗೆಡ್ಡೆ ಅಂತ ಬರೋ ಅಂಥ ಗಿಡಗ ಬೆಳೆಗಳಿಗೇನು ನಾವು ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಾವು ಕೊಡ್ತಾ ಇರೋ ಸ್ಲರಿಲೇ ಬಂದ್ಬಿಡುತ್ತೆ. ನೆಕ್ಸ್ಟು ಬದನೆ, ಮೆಣಸಿ, ಟೊಮೊಟೊ ಈ ಥರದ ಗಿಡಗಳಿಗೆಲ್ಲ ಎರೆಹುಳನ್ನ ಗೊಬ್ಬರ ಹಾಕಿದ್ರೆ ಅದು ಕಂಟಿನ್ಯೂಸ್ ಆಗಿ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಗೊಬ್ಬರ ಹಾಕ್ಬಿಟ್ಟು ನಾವು ಮಣ್ಣೆಲ್ಲ ಏರ್ ಹಾಕಿದ್ರೆ ಆಮೇಲೆ ಬರುತ್ತೆ ಚೆನ್ನಾಗಿ. ಅದು ಈ ರೀತಿ ಮಾಡ್ತೀವಿ. ಈಗೇನು ಹುಳ ಪಳ ಎಲ್ಲ ಹೊಡೆದ್ರೆ ಅದಕ್ಕೇನು ಔಷಧಿ ಸಿಂಪರಣೆ ಮಾಡೋದು ಅವೆಲ್ಲ ಏನು ಮಾಡೋದು? ಇದುವರೆಗೆ ಔಷಧಿ ಏನೋ ಸಿಂಪರಣೆ ಮಾಡಿರಪ್ಪ. ನಿಮ್ಮದು ಸಾವಯವದ್ದೇ ಔಷಧಿ, ಗಂಜ್ಲ ಹೊಡಿತೀವಿ ಅಂತಾರೆ, ಆಮೇಲೆ ಏನೋ ಬ್ರಹ್ಮಾಸ್ತ್ರ ಮಾಡ್ಕೋತೀವಿ ಅಂತಾರೆ, ಏನೇನೋ ಹೇಳ್ತಾರಲ್ಲ, ನೀವೇನೋ ಮಾಡ್ಕೊಳ್ಳಲ್ವೇ ಸರ್? ನಾವು ಹೊರಗಡೆ ಮಾರಬೇಕು ಅಂದಾಗ ಎಲ್ಲ ಮಾಡಬೇಕು. 100-10% ಸಿಗಲಿ ಸಾಕು. ಹಾಗಂತೀರ? ಏನು ತೊಂದರೆ ಇಲ್ಲ. ಅಂದ್ರೆ ನೀವು ಮಾತ್ರ ಬೆಳ್ಕೊಳ್ಳೋದ್ರಿಂದ ಅದೇ ನಾವು ಮಾರಬೇಕು ಅಂದಾಗ ನಮಗೆ ಏನಾಗಿದೆ ಅಂದರೆ ನಮಗೆ ತೆಂಗು ಒಂದು ಆದಾಯ ಬರುತ್ತೆ, ಬಾಳೆ ಆದಾಯ ಬರುತ್ತೆ, ಸಾಕು. ನಾವು ಎಲ್ಲದರಲ್ಲೂ ಆದಾಯ ಮಾಡಬೇಕು ಅಂದಾಗ ಹೆಗಲೆಲ್ಲ ಕಿತ್ತೈತೆ. ಹೌದಾ? ಹೌದು. ಆಯ್ತರಪ್ಪ, ಅದು ತಾನೇ. ಎಲ್ಲ ಕಡೆಯಿಂದನೂ ಅದೇ ತಗೋಬೇಕು ಅಂದಾಗ ಹೆಗಲಂತೂ ಇರಲ್ಲ. ಸುಮ್ಮನೆ ಯಾಕೆ ಹೆಗಲ್ ಕಿತ್ಕೋಬೇಕು? ಆರಾಮಾಗಿ ಬರ್ತಾ ಇದೆ ಅಲ್ವಾ, ಅಷ್ಟಕ್ಕೆ ಸೀಮಿತವಾಗಿ ಬದುಕ್ಬಿಡೋ. ಸುಮ್ ಜಾಸ್ತಿ ಎಷ್ಟೇ ಏನೇ ಮಾಡಿದ್ರು ಅಲ್ಲಿಗೆ ಬರ್ತೀವಿ ನಾವು ಪುನಃ ನೆಕ್ಸ್ಟು ಅಂತ. ಅದಕ್ಕೆ ಅದು ತಿನ್ಕೊಳ್ಳಿ, 100%ಲಿ 10% ಉಳಿಲಿ ಸಾಕು. ಬಹಳ ಉದಾತ್ತವಾದ ಚಿಂತನೆ ಅಲ್ವೇನ್ರಿ ಸದಾಶಿವಪ್ಪನವರ? ಹೌದು ಸರ್. ಹೌದು ಅಲ್ವೇ, ಸುಮ್ಮನೆ ಯಾಕೆ ಕಷ್ಟಪಡ್ಬೇಕು? ಬಂದಷ್ಟು ಬರಲಿ, ಇರೋ ಅಷ್ಟರಲ್ಲಿ ತೃಪ್ತಿಯಾಗಿರುಮ ಅಂತ. ಕಷ್ಟ ಬಿದ್ದರು ಅದಕ್ಕೆ ಸಿಕ್ಬೇಕಲ್ಲ ಸರ್. ಕಷ್ಟ ಬಿದ್ದು ಮಾಡ್ತಾರೆ, ಈ ಕೆಮಿಕಲ್ ಮಾಡಿ ಮಾಡಿ ಬೇಕಾದಷ್ಟನ್ನೆಲ್ಲ ಲಾಸ್ ಆಗ್ಬಿಡ್ರೆ. ಅದೆಲ್ಲ ನೋಡ್ಬಿಟ್ಟೆ ನಮ್ಗೆ ಏನೂ ಬೇಡ, ಆ ಸಂಪಾದನೂ ಬೇಡ, ಅದ್ರ ಕಷ್ಟನೂ ಬೇಡ ಅಂದ್ಬಿಟ್ಟು ಸಾವಯವಕ್ಕೆ ಬಂದ್ಬಿಟ್ಟದು. ಎಲ್ಲ ಮಾಡಬೇಕು ಸರ್, ನಾವು ಒಬ್ಬರೇ ಮಾಡೋದಲ್ಲ, ಈಗ ನಾವು ಒಬ್ಬರೇ ಊಟ ಮಾಡಿದ್ರೆ ಅದು ರುಚಿ ಬಂದದ ಸರ್. ಎಲ್ಲರೂ ಊಟ ಮಾಡಬೇಕು, ಎಲ್ಲರೂ ಮಾಡಬೇಕು, ಎಲ್ಲರೂ ಬೆಳಿಬೇಕು. ಮಾಡ್ತಾ ಇದ್ದೀರಿ ತಾವು? ನಮ್ದು ಒಂದು ಹತ್ತು ವರ್ಷ. ಹತ್ತು ವರ್ಷದಿಂದ? ಹತ್ತು ವರ್ಷದಿಂದ ಅಂತಂದ್ರೆ ಹತ್ತು ವರ್ಷದಲ್ಲಿ ನಮಗೆ ಎರಡು ವರ್ಷ ಮೂರು ವರ್ಷದಿಂದ ಈಚೆಗೆ ನಮ್ಗೆ ಬತ್ತಾ ಇರೋದು. ಅದು ಆಚೆಗೂ ಮುಂಚೆ ಅದು ಡೆವಲಪ್ ಆಗಿರಲಿಲ್ಲ. ಒಂದು ಮೂರು ವರ್ಷ ಬೇಕು. ಆಯಿತು, ಈಗ ಏನೇನು ಅನುಕೂಲ ಕಂಡಿದ್ದೀರಿ ಹೇಳಿ. ಈಗ ಅನುಕೂಲ ಅಂದರೆ ನಮಗೆ ಕೆಲಸ ಇಲ್ಲ ಸರ್. ಒಂದು ಆಳು ಕೂಲಿ ಕರ್ಕೊಬಂದು ಮಾಡಿಸ್ಬೇಕು ಅನ್ನೋಗಿಲ್ಲ. ನಾವು ಎಷ್ಟು ಬರುತ್ತೆ ಅಷ್ಟಕ್ಕೆ ನಮಗೆ ತೃಪ್ತಿ. ಈಗ ನಾನ್ನೂರು ರೂಪಾಯಿ ಒಂದು ಗೊನೆ ನಾನ್ನೂರು ರೂಪಾಯಿ ಸಿಕ್ಕಿದ್ರೆ ನಾನ್ನೂರು ರೂಪಾಯಿನೂ ಉಳಿತಾಯ ನೀ ಅಲ್ವೇ. ಅದರಲ್ಲಿ ಹೊರಗಡೆ ಕೂಲಿ ಕೊಡೋವನಿಗೂ ಕೊಡೋಂಗಿಲ್ಲ, ಆರಾಮ ಮಾಡೋಂಗಿಲ್ಲ, ಇನ್ಯಾರನ್ನೂ ಕರೆ. ಎಲ್ಲಿ ಮಾರ್ತೀರಿ ಅದನ್ನ ಹೇಳಿ ನಂಗೆ ಫಸ್ಟ್. ಅದನ್ನ ಇದು ಈ ಮೈಸೂರು ಮಾರ್ಕೆಟ್ಗೆ ಬರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಹಾಕ್ತೀವಿ, ಇಲ್ಲ ಅಂದರೆ ಬೇಕು ಅಂದರೆ ಬೇರೆ ಬೇರೆ ಅವರು ಬಂದು ಕೇಳಿದ್ರೆ ಅವ್ರಿಗೆ ಕೊಡ್ತೀವಿ. ಹೌದಾ? ಹಾಂ. ಯಾವಲ್ಲ ನಾನ್ನೂರು ರೂಪಾಯಿ ಸಿಕ್ಕತ್ತ ನಿಮ್ಗೆ ಒಂದು ಗೊನೆಗೆ? ಐನೂರು ರೂಪಾಯಿನೂ ಸಿಗುತ್ತೆ ಸರ್. ಕಮ್ಮಿ ಅಂದರೆ? ಕಮ್ಮಿ ಅಂದರೆ ಇನ್ನೂರು ರೂಪಾಯಿ ಆಗ್ಬೋದು. ಅದು ಹೇಳೋಕ್ಕಾಗಲ್ಲ, ರೈಟು ಹೆಂಗೆ ನಡೀತ ಈಗ ಮೈಸೂರು ಬಜಾರ್ ಏನು ನಡೀತ ಅದನ್ನೇ ಎಲ್ಲ ಕೇಳಲ್ಲ. ನೇರವಾಗಿ ಯಾರಿಗಾದ್ರೂ ಗ್ರಾಹಕರಿಗೆ ಏನಾದ್ರು ಕೊಡ್ತೀರಾ ಹಣ್ಣು ಮಾಡಿಸಿ? ಅಥವಾ ಹಣ್ಣು ಮಾಡಿಸಿ ಕೊಡ್ತಿದ್ದು ಇವನೇ ಮಾರ್ತಿದ್ದ ತಗೊಂಡೋಗಿ, ಅದು ಡೈಲಿ ಗಾಡೀಲಿ ತಿರ್ಗಾಡೋಕ್ಕಾಗಲ್ಲ ಸರ್. ಇದು ಮೈಸೂರಲ್ಲಿ ಸಾವಯವ ಹಣ್ಣು ಮಾರ್ತಿದ್ರಲ್ಲ ಅಲ್ಲಿಗೂ ಸ್ವಲ್ಪ ದಿನ ಹಾಕ್ದ, ಚಾಮರಾಜನಗರದಲ್ಲೂ ಸ್ವಲ್ಪ ದಿನ ಮಾಡ್ದೆ. ಅಂದರೆ ಸೌಲಭ್ಯ ನಮ್ಗೆ ದೂರ, ಗಾಡೀಲಿ ಹೋಗ್ಬೇಕು ಬರಬೇಕು, ಅದಕ್ಕೆ ತೊಂದರೆ ಆನ ಬೇಡ ಅಂದ್ಬಿಟ್ಟು ನಾವೇ ಸ್ವಲ್ಪ ತಡೆ ಹಿಡ್ತಿದ್ವಿ. ಅದು ಈ ತೆಂಗಿಂದು ಏನು ಮಾಡ್ತಿರಪ್ಪ? ತೆಂಗಿಗೆ ಏನು ವ್ಯವಸಾಯ ಮಾಡ್ತೀರಿ, ಬೇಸಾಯ ಹೇಗೆ ಮಾಡ್ತೀರಿ ತೆಂಗಿಗೆ? ತೆಂಗಿಗೆ ಏನು ಅಂತಂದರೆ ಬಾಳೆಗೆ ಕೊಡ್ತೀವಲ್ಲ, ಅದೇ ಅಷ್ಟೇ. ಇದಕ್ಕೆ ಕೊಡ್ತೀನಿ, ನೀನು ಅದನ್ನೇ ತಗೊಂಡು ಬೆಳಕು ಅಂತ ಹೇಳ್ಬಿಟ್ಟಿದ್ರೆ ತೆಂಗಿನ ಗಿಡಕ್ಕೆ? ಹಾಂ ಅಷ್ಟೇ. ಅದಕ್ಕೇನು ಹಾಕಲ್ಲ ನೀನು? ಇಲ್ಲ ಅದಕ್ಕೆ ಅಂತಂದರೆ ಅದರಲ್ಲಿ ಇಷ್ಟು ಅಷ್ಟೇ ಇರುತ್ತಲ್ಲ ಸರ್, ಈಗ ಎದಕ್ಕೆ ಬಿಡ್ತೀವಿ? ಇದಕ್ಕೆ ಮಾಮೂಲಿ ಮುದ್ದೆ ಎರಡರ ಮುದ್ದೆ ಕಾಲುವೆ ಮಾಡಿ ಬಾಳೆ, ಅದಕ್ಕೆ ಆಮೇಲೆ ಬಾಳೆಗೆ ಏನು ಮಾಡ್ತೀವಿ, ತೆಂಗಿನ ವೇಸ್ಟ್ ಏನಿದೆ ಎಲ್ಲನೂ ಬಾಳೆಗಡ್ಡೆಗೆ, ತೆಂಗಿಗೆ ಏನೋ ಅದ್ರ ಹತ್ರಕ್ಕೆ ಏನು ಹಾಕಲ್ಲ. ಅದಕ್ಕೆ ನೀರು ಕೊಡ್ತೀವಿ, ಸ್ಲರಿ ಹಾಯಿಸ್ಬೇಕಾದ್ರೆ ಇದಕ್ಕೇನು ಕೊಡ್ತೀವಿ, ಅದಕ್ಕೂ ಪಕ್ಕಕ್ಕೆ ಮಡ್ಕೊಂಡ್ರೆ ಅದು ಹೊರ್ಗೆ ಕಳಿಸುತ್ತೆ. ತೆಂಗಿಗೇನು ಪಾತೆ ಗೀತೆ ಏನು ಮಾಡಿಲ್ಲ. ಈಗ ಎಳ್ನೀರು ಕುಯಿಸ್ತಿರೋ, ಕಾಯಿ ಕೊಡ್ತಿರೋ, ಕೊಬ್ಬರಿ ಮಾಡ್ತಿರೋ, ಹೆಂಗೆ ನಿಮ್ಮದು? ನಾವು ಕಾಯಿ ಕೊಡ್ತೀವಿ ಸರ್. ತೆಂಗಿನಕಾಯಿ? ಹೌದು. ಎಳ್ನೀರು ಏನು ಕುಯಿಸಿ? ಎಳ್ನೀರ್ನಾಗ ಆದಾಯ ಅದೇ ಅಂತಾರೆ. ಆದಾಯ ಅದೇ ಅಂತಾರೆ, ಇಲ್ಲ ಅಂತ ನಾವು ಹೇಳಲ್ಲ, ಇರ್ಬೋದೇನೋ, ಬಟ್ ನಮ್ಗೆ ಅಷ್ಟು ಆಸೆ ದುರಾಸೆ ಇಲ್ಲ. ಅಯ್ಯೋ ಶಿವನೇ, ಅಲ್ರಿ ಎಳ್ನೀರು ಮರ ದುರಾಸೆ ಅಂತೀರ? ಹಾಂ, ಯಾಕೆ ಸರ್ ತಲೆ ಕೆಡಿಸ್ಕೋಬೇಕು? ಅದನ್ನ ಯಾಕೆ ಕೂದ ಅಯ್ಯೋ ಅನಿಸ್ಬೇಕು? ಆರಾಮಾಗಿ ಬತ್ತಲ್ಲ ಕಾಯಿನಿ ಹಣ್ಣಾದ್ಮೇಲೆ. ಏನಂತೀರಿ ಸದಾಶಿವಪ್ಪನವ್ರ? ಇನ್ನೇನು ಸರ್ ಏನು ಎಳ್ನೀರು ಕುಯ್ದ್ರೆ ಅಯ್ಯೋ ಅಂತದ ಮರ ಇರ್ಬೋದೇನೋ. ಇಲ್ಲ ಸರ್, ಎಳ್ನೀರು ಕುದ್ರೆ ಮರ ಫಲ ಕಡಿಮೆ ಆಗುತ್ತೆ, ಆಯುಷ ಕಮ್ಮಿ. ಯಾಕೆ ಅಂದರೆ ಅದು ಎಳಸಾಗಿರುತ್ತಲ್ಲ ಸರ್. ಈಗ ಒಂದು ಸಣ್ಣ ಗಿಡನ ಕಿತ್ತಿಟ್ಬಿಡ್ಬೋದು ಸರ್, ದೊಡ್ಡ ಮರ ಆದ್ಮೇಲೆ ತರಿಬೇಕಲ್ವಾ, ಹಂಗೆ ಸಣ್ಣ ಗಿಡ ಅದು. ಹಾಗಾದ್ರೆ ಮತ್ತೆ ನಿಮ್ಗೆ ಎಳ್ನೀರು ಬೇಕು ಅಂದ್ರೆ ನೀವು ಕುಡಿಯೋ? ನಾವು ಒಂದು ಬೇಕು ಅಂದ್ರೆ ಕುಡಿತೀವಿ ಸರ್. ಮತ್ತೆ ಅವಾಗ ನೋವಾಗೋದಿಲ್ಲ ಮರಕ್ಕೆ? ಆಗುತ್ತೆ, ಒಂದು ಎರಡಕ್ಕೆ ಏನು ಲೆಕ್ಕಕ್ಕೆ ಬರಲ್ಲ. ಅದಂಗೆ ಅಂದ್ರೆ ಈಗ ನಾವು ಮಾಮೂಲಾಗಿ ಎಳ್ನೀರನ್ನೇ ಕೊಟ್ಕೊ ಬಂದ್ರೆ ಸರ್ ಮರ ಡೆವಲಪ್ ಕಮ್ಮಿ ಆಯ್ತ ಅಂದ್ರೆ ಕೊಡೋರು ಕೊಡ್ತೇ ಇರ್ತಾರ, ಅದು ಅವ್ರಿಗೆ ಚೆನ್ನಾಗಿರುತ್ತೆ, ಅವ್ರು ಕೊಟ್ಕೊಳ್ಳಿ ಬಿಡಿ, ನಾವು ಅದಕ್ಕೆಲ್ಲ ವಾದ ಮಾಡ್ಕೋಬಾರ್ದು. ನಾವು ನಮ್ಗೆ ಇರೋದ್ರ ನಾವು ಮಾಡೋಣ. ಒಳ್ಳೇದಪ್ಪ, ಕೊಬ್ಬರಿ ಮಾಡ್ಬಿಟ್ರೆ ಇನ್ನೂ ಒಳ್ಳೇದಲ್ಲ. ಕೊಬ್ಬರಿ ಮಾಡೋಕೆ ಶೆಡ್ ಗಿಡ್ಡು ಮಾಡಬೇಕು ಸರ್, ಅವೆಲ್ಲವೇ ಹಣ ಖರ್ಚು ಮಾಡಬೇಕು, ಅವಕ್ಕೆಲ್ಲ ಎಲ್ಪ್ ಬರ್ತಬೇಕು. ಅಂದ್ರೆ ನೀವು ಬಿದ್ದಕಾಯಿ ಮಾತ್ರ ಆರಿಸೋದು? ಇಲ್ಲ, ಬೇಕು ಅಂದಾಗ ಒಂದು ಟಿಪ್ ನಾವೇ ಕೇಳ್ತೀವಿ. ಕೇಳ್ತೀರ? ಇಲ್ಲ ಅಂದ್ರೆ ಬಿದ್ದಾವ ಆರಿಸ್ಕೊಳ್ತೀವಿ. ಈ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಅದ, ಅಲ್ಲಿಗೊಂದು ಸ್ವಲ್ಪ ಕೊಡ್ತೀವಿ ಕಾಯಿನಿಯ. ಈಗ ಎಷ್ಟು ಕಾಯಿ ಸಿಗುತ್ತಪ್ಪ ವರ್ಷಕ್ಕೆ ನೂರು ಮರದಿಂದ? ನಮಗೆ ನೂರು ಬರೆದಿದ್ದೆ ಒಂದು ಅವರೇಜ್, ಒಂದು ವರ್ಷಕ್ಕೆ ಈ ವರ್ಷ ಒಂದು 8,000 ಸಿಗ್ಬೋದು, ನೆಕ್ಸ್ಟ್ ವರ್ಷ ಒಂದು 10,000 ಸಿಗ್ಬೋದು. ಒಂದು ಇಷ್ಟೇ ಸಿಗುತ್ತೆ ಅಂತ ನಾನು ಹೇಳಲ್ಲ, ವೇರಿಯೇಷನ್ ಆಗುತ್ತೆ. ಆಯ್ತು, ಅಂದ್ರೆ ಈಗ ಬಾಳೆ ಆದಾಯ, ತೆಂಗಿನ ಆದಾಯ, ಹೌದು ಎರಡೇ ಆದಾಯ. ಹೌದು ಹೌದು, ಬೇರೆ ಇನ್ಯಾವ ಮೂಲನೂ ಇಲ್ಲ. ಇನ್ ಮಿಕ್ಕಿದ್ದೆಲ್ಲ ನಮ್ಮ ಮನೆಗೋಸ್ಕರ ಬೆಳ್ಕೊತೀವಿ. ರಾಗಿ ಹಾಕಿದೀವಿ, ರಾಗಿ ಬರುತ್ತೆ. ರಾಗಿನೂ ಬೆಳ್ಕಂತೀರ? ಹೌದು, ರಾಗಿ ಹಾಕಿ. ಆಮೇಲೆ ಬೇರೆ ಬೇಳೆಕಾಳು ಎಲ್ಲ ಅದರಲ್ಲೇ ಒಳಗಡೆ ಒಂದೊಂದು ಗಿಡ ಹಾಕೊಂಡು ಮಾಮೂಲಿ ಸಾಲ್ ಸಾಲ್ ಮಾಡಿರ್ತೀವಿ. ಕಿರಾಣಿ ಪದಾರ್ಥಗಳನ್ನ ಬೆಳ್ಕಂತೀರಿ? ಹೌದು ಅಲ್ವಾ. ಅಕ್ಕಿ ಅದೇನು ಬೆಳೆಯಲ್ಲ? ಅಕ್ಕಿ ಬೆಳೆಯೋಕ್ಕೆ ಇನ್ನೂ ಪ್ಲಾನಿಂಗ್ ಇದೆ, ಬಟ್ ಮಾಡಿರೋದ್ರೆ ಮಾತ್ರ ಹೇಳ್ಬೇಕು, ಮಾಡಿಲ್ದೇ ಇರೋದು ಹೇಳ್ಬಾರ್ದು ಅಂದ್ಬಿಟ್ಟು. ನಮ್ಗೇನಿದೆ, ಏನು ಪ್ಲಾನ್ ಮಾಡಿದ್ದೀರಿ? ಅದೇ ಭತ್ತನ ಮಾಮೂಲಿ ನಾವು ನೀರು ಕಟ್ಟಿ ಬೆಳೆಯೋಂತ ಯಾವ್ದಾದ್ರು ಒಂದು ಪ್ಲಾನ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇದೆ. ಮುಂದೆ ಮಾಡೋಣ. ಹೌದು, ಮತ್ತೆ ನಿಮ್ಗೆ ಇನ್ನೇನೇನು ಆಸೆಗಳಿದಾವೆ ಸದಾಶಿವಪ್ಪನವ್ರೆ? ಇನ್ನೇನು ಆಸೆ ಸಾ, ಇನ್ನೇನು ಮದುವೆ ಮಾಡಬೇಕು ಮಾಡಬೇಕು, ಆಮೇಲೆ ಬೇರೆ ಇನ್ನು ಏನಾದ್ರು ಬೆಳಿಬೇಕು. ಇನ್ನು ಬೆಳೆ ಅಂತ ತೆಂಗು ಹಾಕ್ಬಿಟ್ಟಿದ್ದೀವಿ, ನಾವೇನು ಬೆಳೆಯೋಕೆ ಆಗಲ್ಲ ಇನ್ನು, ನಾವು ಇರೋದನ್ನೇ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ, ಅಡಿಕೆ ಹಾಕ್ತಾರೆ ಮತ್ತೆ ತೆಂಗೊಳಗಡೆ ವಿಳ್ಯದೆಲೆ ಹಾಕ್ತಾರೆ, ಕೋಕೋ ಹಾಕ್ತಾರೆ, ಇನ್ನು ಬೇರೆ ಬೇರೆ ನೂರೆಂಟು ಹಾಕ್ತಾರೆ. ಈಗ ವಿಳ್ಯದೆಲೆನೇ ಹಾಕ್ತೀವಿ, ತಗೊಳ್ಳೋರು ಇಲ್ದಾಗ ಆಯ್ತಾರೆ. ಅದನ್ನು ನಾವು ಹಳ್ಳಿ ದೂರ, ನಮ್ಮದು ಸಿಟಿ ಹತ್ರ ಇದ್ದರೆ ಎಲ್ಲರೂ ಮಾರ್ಕೋಬೋದು. ನಾವು ಸಿಟಿ ದೂರ ಇರೋದ್ರಿಂದ ನಾವು ತಗೊಂಡೋಗಿ ಅದನ್ನು ಸೇಲ್ ಮಾಡ್ಬೇಕಾದ್ರೆ ಕಷ್ಟ ಆಯ್ತಾ ಸರ್? ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ ಇನ್ನೂ ಒಂದು ಎರಡು ಮೂರು ಆದಾಯದ ಮೂಲ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಅಲ್ವೇ ಅಂತ ಅಷ್ಟೇ. ಅಲ್ಲಲ್ಲ, ನೀವು ಹೇಳೋದು ಸರಿ, ಮಾಡ್ಬೋದು, ಅದನ್ನು ಸೇಲ್ ಮಾಡಬೇಕಲ್ಲ. ಈಗ ನಮ್ಗೆ ಎಲ್ಲೋ ಹೋದರೂ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್